ನಮ್ಮ ಪೂರ್ವಿಕರು ಅಂದರೆ ನಮ್ಮ ತಾತನವರು ನಮ್ಮ ಮುತ್ತಾತನವರು ಅವರೆಲ್ಲ ಕೃಷಿ ಬದುಕಲ್ಲಿದ್ದರು. ನಮ್ಮ ತಂದೆಯವರು ಉದ್ಯೋಗ ನಡೆಸಿ ಬೆಂಗಳೂರಿಗೆ ಬಂದರು, ಕಸ್ಟಮ್ಸಲ್ಲಿ ಅವರು ಎಸ್ಟೇಟ್ ಆಫೀಸರ್ ಆಗಿ ಕೆಲಸ ಮಾಡಿದ್ರು. ಮತ್ತು ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಅವಾಗವಾಗ ಮದುವೆ ಮುಂಜವೆ ಅಂದ್ಕೊಂಡು ಇಲ್ಲಿ ಹಳ್ಳಿಗಳಿಗೆ ಬಂದು ಹೊಲ ಮನೆ ಅಷ್ಟು ನೋಡೋದನ್ನು ಬಿಟ್ಟರೆ ನಮ್ಮ ಕೃಷಿ ಬಗ್ಗೆ ನನಗೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ. ಆಮೇಲೆ ನಂಗೆ ತುಡಿತ ಇಲ್ಲಿ ಹೆಚ್ಚಾಗ್ತಾ ಬಂತು. ಯಾವಾಗ ನನ್ನ ಉದ್ಯೋಗದಲ್ಲಿ ನಂಗೆ ಸಮಯ ಸಿಗುತ್ತೆ ಅನೇಕ ಪುಸ್ತಕಗಳನ್ನ ಓದ್ತಾ ಇದ್ದೆ. ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬರಹಗಳು ನಂಗೆ ಬಹಳ ಇಷ್ಟ. ಆಮೇಲೆ ಒಟ್ಟು ಕೃಷಿ ಬಗ್ಗೆ ಯಾರ್ಯಾರು ಬರೀತಾರೆ, ನಮ್ಮ ಆನಂದ ತೀರ್ಥ ಪೇಟಿ ಅವ್ರು ಇರ್ಬೋದು, ಶಿವಾನಂದ ಕಳವೆ ಅವ್ರು ಇರ್ಬೋದು, ಅನೇಕ ಪುಸ್ತಕಗಳನ್ನ ಓದಿ ಓದಿ ನನಗೆ ಒಲವು ಹೆಚ್ಚಾಗ್ತಾ ಬಂದು. ಬಹುಶಃ ನಮ್ಮ ಪೂರ್ವಿಕರು ಅದನ್ನೆಲ್ಲ ಮಾಡ್ತಿದ್ರು ಏನೋ, ಅದೇ ಡಿ ಎನ್ ಎ ವರ್ಣತಂತುಗಳು ನಮ್ಮಲ್ಲಿ ಇರ್ಬೋದು, ಒತ್ತಡ ಬರ್ತಾ ಇದೆ ಆ ಕಡೆ. ಹಾಗಾಗಿ ಒಂದು ಜೀವನ ಒಂದು ಹಂತಕ್ಕೆ ಬಂದ ಮೇಲೆ ಇನ್ನು ನಾವು ಗ್ರಾಮಕ್ಕೆ ಬರೋಣ ಅಂಥೇಳಿ ನಿರ್ಧರಿಸಿ ಈ ಕಡೆ ಬಂದೆ. ಹೇಗೆ ಈಗ ನಿಮ್ಗೆ ಹೇಗೆ ಅನ್ಸದ ಅಂದ್ರೆ, ನೀವು ಆ ಕಡೆ ವೃತ್ತಿ ಜೀವನಕ್ಕೂ ಈಗ ಕೃಷಿಯ ಜೀವನಕ್ಕೂ ನಿಮ್ಗೆ ಸಣ್ಣ ಬದಲಾವಣೆ ಅಥವಾ ಏನ್ ಕಂಡ್ಕೊಂಡಿದ್ರಿ? ಇಲ್ಲಿ ವೃತ್ತಿ ಜೀವನ ಸಿಂಗಲ್ ರೋಡ್ ಸರ್, ಇಲ್ಲಿ ಕೃಷಿ ಅನ್ನೋದು ದೊಡ್ಡ ಮೈದಾನ, ಇಲ್ಲಿ ವ್ಯಾಪ್ತಿ ಹೆಚ್ಚಿದೆ. ಇಲ್ಲಿ ಅಲ್ಲಿ ಒಂದೇ ನೇರವಾಗಿ ಹೋಗ್ತಾ ಇರ್ತೀವಿ, ಒಂದು ದಿಕ್ಕಿರುತ್ತೆ, ಕುದುರೆಗೆ ಏನು ಹಾಕಿರ್ತಾನೆ ಹಿಂಗೆ ಉದ್ದಕ್ಕೆ ಅಷ್ಟೇ ಹೋಗ್ತಿರುತ್ತೆ. ಇಲ್ಲಿ ವಿಶಾಲ, ಯಾವ ಕಡೆ ಆದರೂ ಹೋಗಿ ನಿಮಗೆ ಸ್ವತಂತ್ರ ಇರುತ್ತೆ, ನಿರ್ಧರಿಸುವ ಸ್ವತಂತ್ರ ಇರುತ್ತೆ, ಬೆಳೆಯುವ ಸ್ವತಂತ್ರ ಇರುತ್ತೆ, ಮಾರಾಟ ಮಾಡುವ ಸ್ವತಂತ್ರ ಇರುತ್ತೆ. ನೀವು ಬೆಳೆದ ಬೆಳೆಗೆ ನೀವೇ ಬೆಲೆ ನಿಗದಿ ಮಾಡ್ತಕ್ಕಂತಹ ಒಂದು ದೃಷ್ಟಿಕೋನ ಇಟ್ಕೊಂಡು ಮಾರುಕಟ್ಟೆ ಆಧಾರಿತ ಕೃಷಿ ಮಾಡೋದು ಅವಕಾಶ ಇರುತ್ತೆ ನಿಮಗೆ, ಈ ಎಲ್ಲ ರೀತಿ ಓಪನ್ ಆಗಿರೋದ್ರಿಂದ. ಸೊ ನಿಮ್ಗೆ ಅನಿಸಿದ್ದನ್ನು ನೀವು ಇಲ್ಲಿ ಮಾಡಬಹುದು ಅಂತ ಅನಿಸುತ್ತೆ. ಈಗ ನಿಮಗೆ ಒಂದು, ನಿಮ್ಮ ಪೂರ್ವಿಕರು ಕೃಷಿ ಮಾಡಿದಂಥವ್ರು ಅಂದರೆ ನಿಮ್ಮ ತಂದೆಯವರಾಗಲಿ ನೀವಾಗಲಿ ಕೃಷಿಯಲ್ಲಿ ತೊಡಕೊಂಡವರಲ್ಲ. ಹೌದು, ಒಂದು ಹಂತದವರೆಗೂ ಸಹ. ಹೌದು, ಅಂದರೆ ನೀವು ವೃತ್ತಿ ಜೀವನದಿಂದ ಬಂದು ಸುಮಾರು ಒಂದು 3-4 ವರ್ಷ ಆಗಿದೆ. ಇದು ನನ್ನ 4ನೇ ವರ್ಷ. ಈ 4 ವರ್ಷದಲ್ಲಿ ಅಥವಾ ಆರಂಭದಲ್ಲಿ ನೀವು ಕೃಷಿಯಲ್ಲಿ ತೊಡಕೊಂಡಾಗ ಎಂಥವ್ರಿಗಾದ್ರೂ ಒಂದು ಸವಾಲುಗಳು ಬರ್ತವೆ. ಖಂಡಿತ. ಇಲ್ಲಿ ದೈಹಿಕ ಶ್ರಮ ಆಗಿರ್ಬೋದು. ಹೌದು. ಭೂಮಿಯನ್ನ ಸಿದ್ಧ ಮಾಡಿಸ್ಕೊಳ್ಳುವಂತ ಕ್ರಮಗಳಾಗಿರ್ಬೋದು. ನಿಜ. ಹಣಕಾಸಿನ ಸವಾಲುಗಳಾಗಿರ್ಬೋದು, ಎಲ್ಲವೂ ಬರ್ತವೆ. ಹೌದು. ಎಷ್ಟೋ ಗ್ರಾಮಗಳಲ್ಲಿ ರೈತರಿಗೆ ಲೇಬರ್ಗಳು ಸಿಗಲ್ಲ ಅಥವಾ ಆಳುಗಳು ಸಿಗಲ್ಲ ಅಂತೇಳಿ ಭೂಮಿಯನ್ನ ಉಳುಮೆ ಮಾಡೋದು ಬಿಟ್ಟಿರುವಂತ ಉದಾಹರಣೆಗಳು ಸಾಕಷ್ಟಿದೆ. ಖಂಡಿತ. ಸ್ವತಃ ಅವರು ಕೃಷಿಯಲ್ಲಿ ತಾವೇ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೂ ಕೃಷಿಯನ್ನ ಕೈ ಬಿಟ್ಟಿರೋ ಉದಾಹರಣೆಗಳು ಸಾಕಷ್ಟಿದೆ. ಹೌದು. ಸೊ ನೀವು ಹಿಂಗ್ ವಾಪಸ್ ಬಂದಿದ್ದೀರಲ್ಲ, ಆರಂಭದ ಸವಾಲುಗಳು ಹೇಗಿದ್ವು, ಅದೆಲ್ಲ ಹೇಗೆ ಎದುರಿಸಿದ್ರಿ ಅಂತ? ಆರಂಭದಲ್ಲಿ ಕೃಷಿ ಮಾಡಬೇಕು ಅನ್ನೋ ಹಂಬಲವೇನೋ ಇತ್ತು. ಮಾಡಬೇಕು, ನಾನು ಗುದ್ಲಿ ಹೆಂಗೆ ಇಟ್ಕೋಬೇಕು, ಸಲಿಕೆ ಯಾವ ರೀತಿ ತಿರುಗಿಸ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಮುಖ್ಯವಾಗಿ ಹಸು ತಂದ ಮೇಲೆ ಗೊತ್ತಾಯಿತು, ಹಸು ದಿನ ಹುಲ್ಲು ತಿನ್ನುತ್ತೆ, ಅದಕ್ಕೆ ಹುಲ್ಲು ನಾನೇ ತಂದುಕೊಡ್ಬೇಕು ಅಂತಕ್ಕಂಥದ್ದು. ಇಷ್ಟು ಬೇಸಿಕ್ ನಾಲೆಜಿಂದ ನಾನು ನನ್ನ ಕೃಷಿ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿದ್ದು. ಆರಂಭಿಕ ಹಂತದಲ್ಲಿ ಸುತ್ತಮುತ್ತಲಿನ ರೈತರಾಗಲಿ, ಮತ್ತು ಇವನು ಯಾಕಪ್ಪ ಕೃಷಿಗೆ ಬರ್ತಾನೆ, ಅಲ್ಲ ಆರಾಮಾಗಿ ತಣ್ಣಗಿದ್ದಾನಲ್ಲ, ಚೆನ್ನಾಗಿದೆ, ಇಲ್ಲಿ ಬಂದು ಯಾಕೆ ಬಿಸಿಲಲ್ಲಿ ಒದ್ದಾಡ್ತಾನೆ. ಆಮೇಲೆ ಯಾವುದೇ ರೀತಿ ನಂಗೆ ಸಹಕಾರಗಳು ಸುತ್ತಮುತ್ತಲಾಗಲಿ ಅಥವಾ ಕುಟುಂಬದಿಂದಾಗಲಿ ಸ್ನೇಹಿತರ ವಲಯದಿಂದಾಗಲಿ ಬಂಧು ವರ್ಗದಿಂದಾಗಲಿ ಯಾವ ಕಡೆಯಿಂದ ಅಟ್ಲೀಸ್ಟ್ ಯಾರಾದರೂ ಒಬ್ರು ನೀನು ಮಾಡು ನಾನು ಇದ್ದೀನಿ ಅಂತಕ್ಕಂಥದ್ದು ಖಂಡಿತ ಸಿಗಲೇ ಇಲ್ಲ. ಬಟ್ ನನಗೆ ಒಳಗಡೆ ಏನೋ ಒಂದು ಹಂಬಲ, ಅದು ಮಾಡಲೇಬೇಕು ನಾನು ಅಂತೆ ಮೊದಲಿಂದನೂ ಅಂದುಕೊಂಡಿದ್ದನ್ನು ಸಾಧಿಸ್ಕೊಂಡು ಬಂದಿದ್ದೀನಿ. ನನ್ನ ವೃತ್ತಿ ಜೀವನದಲ್ಲಾಗಿರ್ಬೋದು, ನನ್ನ ಸಾಹಸಮಯ ಬದುಕುಗಳಿದೆ, ನಾನು ಒಂದಷ್ಟು ಸಾಹಸ ತರಬೇತಿಗಳು ಶಿಬಿರ ಮಾಡ್ತಿದ್ದೆ. ಆ ಪೀಕ್ ಹತ್ತಲೇಬೇಕು ಅಂದರೆ ಪೀಕ್ ಹತ್ತಲೇಬೇಕು. ಈಗ ಬೆಂಗಳೂರು ಮೈಸೂರು ಬೈಕ್ ಸಿಕ್ಕಿ ಹೋಗ್ತದೆ, ಯಾವುದೋ ಒಂದು ಬೆಟ್ಟ ಕುದ್ದು ಆ ಬೆಟ್ಟದ ಮೇಲೆ ಹತ್ತಿ ಅದ್ರದ್ದು ಪೀಕ್ ಸಮಿಷನ್ ಆದಮೇಲೆ ನಂಗೆ ಸಮಾಧಾನ. ಹಾಗಾಗಿ ಕೃಷಿ ಮಾಡಬೇಕು ಅಂತ ಅನಿಸ್ತು. ಮತ್ತು ಇದು ಯಾಕೆ ಅನಿಸಿದ್ದು, ಮುಖ್ಯ ಉದ್ದೇಶ ಅದೇ, ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರು, ಅವಾಗಿದ್ದು ಬೆಂಗಳೂರೇ ಬೇರೆ, ಇವಾಗ ಕಾಸ್ಮೋಪಾಲಿಟನ್ ಸಿಟಿ, ಆ ಟ್ರಾಫಿಕ್ ಜಾಮ್ಗಳು, ಒತ್ತಡಗಳು, ಅದರಿಂದೆಲ್ಲ ಸೊ ಎಷ್ಟು ಅಂತ ಮಾಲ್ ನೋಡೋದು, ಎಷ್ಟು ಅಂತ ನಾವು ಫ್ಯಾಮಿಲಿ ಔಟಿಂಗ್ ಹೋಗೋದು, ಎಷ್ಟು ಅಂತ ರೆಸಾರ್ಟ್ಗಳಿಗೆ ಹೋಗೋದು, ಸೇಮ್ ಅದೇ ರಿಪೀಟ್ ಆಗ್ತಾ ಇತ್ತು. ಸೊ ಇನ್ನು ರೆಸಾರ್ಟಾಗಿ ನಾವೇ ರೆಸಾರ್ಟ್ ಮಾಡ್ಬೋದಲ್ಲ, ನಮ್ಮದೇ ಹೊಲ ಇದೆಯಲ್ಲ, ಮಾಡ್ಬೋಣ, ಇವೆಲ್ಲ ಈ ಥರ ಒಂದು ಫ್ಯಾನ್ಸಿ ಐಡಿಯಾ ಇಟ್ಕೊಂಡು ಬಂದೆ ನಾನು. ಹೇಳಿದ ಹುಚ್ಚತನ ಅನಿಸುತ್ತೆ, ಬಟ್ ನನ್ನ ಸ್ನೇಹಿತರುಗಳ ಹೊಲದಲ್ಲಿ ಈಗಲೂ ಹಾಗೆ ಇದೆ. ರೆಸಾರ್ಟ್ಗೆ ಒಂದು ದಿನಕ್ಕೆ 6,000 ರೂಪಾಯಿ ಕೊಡಬೇಕಾಗುತ್ತೆ, ನಾವೇ ರೆಸಾರ್ಟ್ ಮಾಡಿಬಿಟ್ರೆ ಅದು ಈಸಿ ಅಲ್ಲ. ಅದು ಒಂದು ಸತಿ ಹೊಲ ಮನೆಗೆ ಬಂದಮೇಲೆ ಇಲ್ಲಿ ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಇದಕ್ಕೆ ನಾವು ಶತಾಯಗತಾಯ 24 ತಾಸು ಇರಲೇಬೇಕು ಇಲ್ಲಿ. ಬದುಕು ಬಾಳು ಅಂತ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಹಸುಗಳಿರುತ್ತೆ, ಕುರಿ ಇರುತ್ತೆ, ದನ ಇರುತ್ತೆ, ಮತ್ತು ಸಾವಯವ ಕೃಷಿ ಮಾಡಬೇಕು ಅಂತ ಹೇಳಿದ್ರೆ ಆ ಸೈಕಲ್ ಇರಲೇಬೇಕು. ಈಗ ನನ್ನ ಹೊಲದಲ್ಲಿ ಬೆಕ್ಕಿದೆ, ನಾ ಇದೆ, ಬೆಕ್ಕಾಕಿದೆ, ಇಲಿ ಜಾಸ್ತಿ ಆಗುತ್ತೆ, ನಾ ಆಹಾರ ಧಾನ್ಯ ಶೇಖರಣೆ ಮಾಡಿಕೊಂಡ್ರೆ ಅದಕ್ಕೊಂದು ನಿರ್ವಹಣೆ ಕ್ರಮ ಬೇಕಿದೆ. ಮತ್ತು ಹೊರಗಡೆ ಇಲ್ಲಿ ಕರಡಿ ಚಿರತೆ ಅವೆಲ್ಲ ಬಹಳಷ್ಟು, ನಾಯಿಗಳು ಜ್ವರ ಬಗಳ್ಬಿಟ್ಟು ಎಚ್ಚರಿಸುತ್ತೆ, ಲೈಟ್ ಹಾಕ್ತೀನಿ, ಅವು ಆ ಕಡೆ ಮುಖ ಮಾಡ್ಕೊಂಡು ಆ ಕಡೆ ಹೋಗುತ್ತೆ. ಕಾಡಿನಂಚಿಲಿರೋ ಹೊಲ ನಂದು, ಕೆರೆ ಹತ್ತಿರ ಇದೆ, ಹಾಗಾಗಿ ಕಾಡಿನಂಚಿಲ ಹೊಲಗಳಿಗೆ ಸಹಜ ಅದು. ಹಾಗಾಗಿ ಮತ್ತು ನಾಯಿಗಳು, ಮತ್ತು ನಮ್ಮ ಇದಕ್ಕೆ ಸಾವಯವ ಕೃಷಿಗೆ ಹಸುಗಳು ಬೇಕು, ಹಾಗಾಗಿ ದೇಸಿ ಹಸುವಿನೇ ಬೇಕು. ದೇಸಿ ಹಸುಗಳು ಅಷ್ಟು ಈಸಿಯಾಗಿ ನಮಗೆ ಹ್ಯಾಂಡಲ್ ಆಗಲ್ಲ. ಆಮೇಲೆ ಲೇಬರ್ ಚೇಂಜ್ ಆದ್ರೂ ಒಂದು ಸ್ವಲ್ಪ ಅದಕ್ಕೆ ಸೆಟ್ ಆಗೋ ಕಷ್ಟ ಇರುತ್ತೆ. ಹೆಚ್ ಎಫ್ ಅಂದರೆ ನೀವು ಏನು ಹಾಕಿದ್ರೆ ಮಾಡ್ರಿ ಹೆಂಗೆ ಹೇಳೋದು ಬರ್ತಾ ಇರುತ್ತೆ. ದೇಸಿ ಹಸು ಅದ್ರ ಜೊತೆ ನಾವು ಒಡನಾಟ ಇಟ್ಕೋಬೇಕು. 1-3 ದಿನ ಇದ್ದು ಮತ್ತೊಂದು 4 ದಿನ ಬೆಂಗಳೂರಿಗೆ ಹೋಗ್ಬರ್ತೀನಿ ಅಂದರೆ ಆಗಲ್ಲ. ನಾವು ಅದ್ರ ಜೊತೆ ನಿರಂತರ ಒಡನಾಟ ಇಟ್ಕೋಬೇಕು. ಸೊ ಯಾವಾಗ ನಮಗೆ ಒಂದು ನಂಬಿಕೆ ಇದೆ ನಾವು ಅಂದ್ಕೊಂಡಿರೋ ನಿರ್ಧಾರದಲ್ಲಿ, ಆ ನಂಬಿಕೆಗೆ ತಕ್ಕಂಗೆ ಪರಿಶ್ರಮ ಹಾಕ್ತೀವಿ. ಈ ನಂಬಿಕೆ ಮತ್ತು ಪರಿಶ್ರಮ ಯಾಕೆ ಹೇಳ್ತಾ ಇದ್ದೀನಿ, ಫೇತ್ ಆ್ಯಂಡ್ ಟಾಯ್ಲು. ನಾನು ಅಲ್ಲಿ ರಿಂಗ್ ಔಟ್ ದ ಬೆಡ್ ಕಾಲ್ ಆಫ್ ದ ಡ್ಯೂಟಿ ಆ್ಯಂಡ್ ಫೋರ್ ದ ಫೇತ್ ಆ್ಯಂಡ್ ಟಾಯ್ಲ್ ಅಂತ ಬರುತ್ತೆ. ನಾ ಕನ್ನಡ ಮಾಧ್ಯಮದಲ್ಲಿ ಓದಿದ್ದು. ಫೇತ್ ಆ್ಯಂಡ್ ಟಾಯ್ಲ್ ಅಂದರೆ ಗೊತ್ತಿರಲಿಲ್ಲ. ನಮ್ಮ ಜೇಕಬ್ ಮಿಷನ್ ಕೇಳಿದ್ದೆ, ಫೇತ್ ಆ್ಯಂಡ್ ಟಾಯ್ಲ್ ಅಂದರೆ ಏನು? ನಂಬಿಕೆ ಮತ್ತು ಪರಿಶ್ರಮ ಅಂತ ಕೆಲವೊಂದು ವರ್ಡ್ಗಳು ನಮ್ಗೆ ಇವತ್ತು ಮೆಮೊರಿಶಿಪ್ಪಲ್ಲಿ ರೆಕಾರ್ಡ್ ಆಗ್ಬಿಡುತ್ತೆ ಮೆದುಳಲ್ಲಿ. ಹಾಗಾಗಿ ಸರ್ ಪರಿಶ್ರಮ ಹಾಕಬೇಕು, ಬರಬೇಕು. ಆರಂಭಿಕ ದಿನದಲ್ಲಿ ನನಗೆ ಎಲ್ಲೂ ಸಹಕಾರ ಸಿಗಲಿಲ್ಲ. ಹಂತ ಹಂತವಾಗಿ ಮೊದಲು ನಾವು ಟ್ರ್ಯಾಕ್ಟರ್ ಹೊಡೆದೆ, ಹೊಲ ಇದನ್ನು ಮಾಡಿದೆ. ಯಾಕಂದರೆ ಗಡ್ಡೆ ಕುಂಟೆ ಹೊಡಿಲಿಕ್ಕೆ, ನೇಗಿಲು ಹೊಡಿಲಿಕ್ಕೆ, ಉಳುಮೆ ಮಾಡೋದಕ್ಕೆ ಒಂದು ಜೊತೆ ಎತ್ತಬೇಕಾಗತ್ತೆ. ಎತ್ತನ್ನ ಹ್ಯಾಂಡಲ್ ಮಾಡೋಕೆ ಒಬ್ಬ ಲೇಬರ್ ಬೇಕಾಗತ್ತೆ, ಅವಕ್ಕೆ 600, ಇವನಿಗೊಬ್ಬನ 800 ರೂಪಾಯಿ ಸರಳ ಬೇಕು. ಜಾಸ್ತಿ ಒತ್ತಡ ಇದ್ದರೆ ಮುಂಗಾರಲ್ಲಿ ಇತ್ತು ಅಂದರೆ ಅದು 2000 ತನಕ ಹೋಗುತ್ತೆ, 3000 ಹೋಗ್ಬೋದು, ಅವ್ರ ಎತ್ತು ಅವ್ರ ಬೆಲೆ. ಹಾಗಾಗಿ ಖರ್ಚುಗಳು ಹೆಚ್ಚಾಗುತ್ತೆ. ನಾವು ಅಷ್ಟು ಕೊಟ್ಬಿಟ್ಟು ನಾವು ಮಾಡಿಸಿದ್ರು ಒಂದು 2 ಎಕರೆ ಸಾಗಲ್ಲ, 1.5 ಎಕರೆ ಮಾಡಿದ್ರೆ ರಗಡಾಗೋಯ್ತು. ಇಲ್ಲಿ ನಂದು 120 ಎಕರೆ ಬೇಸಾಯ ಮಾಡ್ತಾ ಇದ್ದೀನಿ, 1/2 ಎಕರೆ ಮಾಡಿಕೊಂಡು ನನಗೆ ಗೊತ್ತಿಲ್ಲ. ಅನೇಕ ಸವಾಲುಗಳಿದ್ವು, ಒಂದೇ ದಿನ ಅದನ್ನೆಲ್ಲ ಬಗೆಹರಿಸ್ಕೊಳಕ್ಕಾಗಲಿಲ್ಲ. ಹಂತ ಹಂತವಾಗಿ ಬಂದೆ. ಟ್ರ್ಯಾಕ್ಟ್ರಲ್ಲಿ ರೂಟ್ ಹೊಡೆದು ಹದ ಮಾಡಿಕೊಂಡು ಮೊದಲು ಹುರುಳಿ ಬಿತ್ತದೆ. ನಾನು ಎಂಟ್ರಿ ಕೊಟ್ಟಿದ್ದು ಕೃಷಿಲಿ ಸೆಪ್ಟೆಂಬರ್ ತಿಂಗಳಲ್ಲಿ, ಮುಂಗಾರು ಇನ್ನೇನು ಮುಗಿಯೋ ಹಂತ. ಆವಾಗ ಎಲ್ಲೆಲ್ಲಿ ವೇಸ್ಟ್ ಲ್ಯಾಂಡ್ ಇತ್ತು ನಮ್ಮ ಹೊಲದಲ್ಲಿ, ರೂಟ್ ಹೊಡೆದ್ಬಿಟ್ಟು ಎರಿ ಮಣ್ಣು ಹದ ಮಾಡಿಕೊಂಡು ಆವಾಗ ಹುರುಳಿ ಹಾಕಬೇಕು ಅಂತ ಅಕ್ಕಪಕ್ಕದವ್ರು ಹೇಳಿದ್ರು. ಅವರೇ ನಮಗೆ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ಫಸ್ಟ್ ನಾವು ಯಾರನ್ನು ಕೇಳ್ತೀವಿ, ಹತ್ತಿರದಲ್ಲಿ ಯಾರು ಏನು ಬೆಳಿತಿರಲ್ಲಪ್ಪ, ಏನು ಕಾಣುತ್ತೆ ಅದನ್ನೇ ಬೆಳಿತೀವಿ. ಹುರುಳಿ ಹಾಕಿದೆ, ಹೆಚ್ಚು ಕಮ್ಮಿ ಸುತ್ತಮುತ್ತಲ ರೈತರ ಪ್ರಕಾರ ಅದು 12 ಚೀಲ ಬರಬೇಕಾಗಿತ್ತು. ನನಗೇನೋ ಗೊತ್ತಿಲ್ಲ, ಹೆಂಗೋ ಬೆಳೆಸ್ದೆ, 4 ಕ್ವಿಂಟಲ್ ಬಂತು. ಬಟ್ ಬೆಳೆದ್ನಲ್ಲ, ನಾನು ಭೂಮಿಗೆ ಬಂದಮೇಲೆ, ನಾನು ಬಿತ್ತದ ಮೇಲೆ ನಾನು ಬೆಳೆದೆ ಅಂತಕ್ಕಂಥದ್ದು ಭಾಳ ಸಂತೋಷ ಆಯಿತು. ಸ್ಟಾರ್ಟ್ ಮಾಡಿದೆ, ಆಮೇಲೆ ಇದು ಯಾಕೆ ಕಡಿಮೆ ಆಯಿತು ಏನು ಅಂತ ಒಂದೊಂದೇ ತಪ್ಪುಗಳನ್ನು ಸರಿಪಡಿಸ್ಕೊಂಡು ನಿಧಾನವಾಗಿ, ಏಕ್ದಮ್ ಡ್ರಂಡ್ ಅಂತೇಳಿ ಒಂದೇ ದಿನದಲ್ಲಿ ಆಗುವಂಥ ವಿಚಾರಗಳೆಲ್ಲ. ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನಾವು ರೆಗ್ಯುಲರ್ ಆಗಿ ಕಂಟಿನ್ಯೂ ಆಗಿ ಇಟ್ಕೊಂಡ್ರೆ ಖಂಡಿತ ಕೃಷಿಲಿ ಹಂತ ಹಂತವಾಗಿ ಮುಂದೆ ಬರಬಹುದು. ಈಗ 120 ಎಕರೆಯಲ್ಲಿ ನೀವು ಕೃಷಿ ಮಾಡ್ತಾ ಇದ್ದೀರಿ, ಹೌದು, ಒಂದು ದೊಡ್ಡ ಸವಾಲಿನ ಕೆಲಸ ಖಂಡಿತ. ಮತ್ತು ಈಗ ಕುಟುಂಬದಿಂದ ನೀವೊಬ್ಬರು ತೊಡ್ಕೊಂಡಿದ್ದೀರಿ, ಹೌದು. ಅಂದ್ರೆ ನಿಮಗೆ ಇದಕ್ಕೆ ಮಾನವ ಸಂಪನ್ಮೂಲಗಳು ಬೇಕು, ಹೌದು, ಹಣಕಾಸಿನ ಸಂಪನ್ಮೂಲಗಳು ಬೇಕು ಖಂಡಿತ, ಆಮೇಲೆ ತಾಂತ್ರಿಕತೆಗಳೆಲ್ಲ ಅಗತ್ಯ ಇದೆ, ಹೌದು, ನೀರಿನ ಸಂಪನ್ಮೂಲ ಬೇಕು, ಹೌದು. ಇದೆಲ್ಲದನ್ನು ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಬಂದ್ರಿ ಅಂತ? ನಿಜ, ಮೊದಲು ಇಲ್ಲಿಗೆ ಬಂದಾಗ ಕರೆಂಟ್ ಬರೀ ಬೋರ್ಗೆ ಮಾತ್ರ ಇರ್ತಿತ್ತು. ಆಮೇಲೆ ಇಲ್ಲಿ ಒಂದು ಶೆಡ್ ಮನೆ, ಜಾಸ್ತಿ ಖರ್ಚು ಮಾಡಿಲ್ಲ ನೋಡಿ, ಒಂದು ಶೆಡ್ ಮನೆಗೆ ಅಟ್ಲೀಸ್ಟ್ ಒಂದು ಕರೆಂಟ್ ಅನ್ನೋದು ಬೇಕು. ಮತ್ತೆ ಇಲ್ಲಿ ಕಾಡು ಪ್ರಾಣಿಗಳು ಹಾವಳಿ ಇರೋದ್ರಿಂದ ಸ್ವಲ್ಪ ಬೆಳಕಿದ್ರೆ ಅದು ಅವಾಯ್ಡ್ ಆಗ್ತವೆ. ಮತ್ತು ನಮ್ಮದು ಮೊಬೈಲ್ ಚಾರ್ಜಿಂಗು, ಸಂಪರ್ಕಗಳಿಗೋಸ್ಕರ ಮೊಬೈಲ್ ಬೇಕೇ ಬೇಕು. ಅಟ್ಲೀಸ್ಟ್ ರೈತರಿಗೆ ನಾವು ಕಾಲ್ ಮಾಡೋಕ್ಕಾದರೂ ಮೊಬೈಲ್ ಬೇಕಾಗುತ್ತೆ. ಅವಾಗ ಕರೆಂಟನ್ನು ಮೊದಲು ತೊಗೊಂಬಂದೆ, ಲೈನ್ ತೊಗೊಂಬಂದೆ, ಪವರ್ ಬಂತು ಚೈನ್. ಅವಾಗ ಒಂದ್ಸತಿ ಕರೆಂಟ್ ಬಂದಮೇಲೆ ಆಮೇಲೆ ಮತ್ತೆ ಮನೆ ಹತ್ತಿರದಲ್ಲಿ ಒಂದು ಬೋರ್ ಹೊಡೆಸ್ಕೊಂಡೆ. ಇವೆಲ್ಲ ನನ್ನ PF ದುಡ್ಡು ಮತ್ತು ಸೇವಿಂಗ್ಸು, ಪ್ರತಿಯೊಂದು ನಂದು, ನಮ್ಮ ಮನೆಯವರು ಸರ್ಕಾರಿ ಶಾಲಾ ಶಿಕ್ಷಕಿ, ಮ್ಯಾಕ್ಸಿಮಮ್ ನಮ್ಮ ಕುಟುಂಬದ ಏನಿದೆ ಎಲ್ಲ ಇಲ್ಲಿ ಇನ್ವೆಸ್ಟ್ ಮಾಡಿದ್ವಿ. ಇನ್ವೆಸ್ಟ್ ಅಂದರೆ ಹೇಗೆ, ಬೋರ್ ಹೊಡಿಸ್ಬೇಕಾಗಿತ್ತು, ದುಡ್ಡು ಬೇಕಾಗಿ 1,00,000 ರೂಪಾಯಿ ಆಗುತ್ತೆ ಒಂದು ಬೋರ್ ಹೊಡಿಸಿ ಲೈನ್ ತೊಗೊಂಡು ಮಾಡೋದಕ್ಕೆ. ಮತ್ತು TC ಸುಟ್ಟೋಗಿತ್ತು ಅವಾಗ, ಅದನ್ನು ರಿಪೇರಿ ಮಾಡಿಸೋಕೆ ಅದಕ್ಕೊಂದು 20,000 ಖರ್ಚಾಯಿತು. ಹಿಂಗೆ ಇದೆಲ್ಲ ಮಾಡ್ಕೊಂಡು ಹೆಚ್ಚು ಕಮ್ಮಿ ಒಂದು 3.5-4 ಲಕ್ಷದ ತನಕ ಅದು ಏನೇನು ಬೇಡಿಕೆ ಆಧಾರಿತವಾಗಿ ಅದು ಏನೇನು ಎಲ್ಲ ಖಾಲಿ ಆಗೋಯ್ತು, 0. ಅಷ್ಟರಲ್ಲಿ ಒಂದೊಂದೇ ಬೆಳೆಗಳು ಅರ್ಧಂಬರ್ಧ ಬರ್ತಾ ಇತ್ತು. ಅವಾಗ ಮತ್ತೆ ದುಡ್ಡು ಕೊಡೋರು ಯಾರು ನಮಗೆ? ಮತ್ತೆ ಇಲ್ಲಿ ಬೇಕು, ಮತ್ತೆ ನಾವೇನಿಲ್ಲಿ ಹಾಳು ಮಾಡ್ತಿಲ್ಲ, ಅದೇನಿದೆ ಖರ್ಚು ನೋಡಿಕೊಂಡು ಅಳೆದು ತೂಗಿ ಅಷ್ಟು ಯಾವ್ದು ಅಗತ್ಯ ಇದೆಯೋ ಅದಕ್ಕೆ ಮಾತ್ರ ಖರ್ಚು ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ಕುಷ್ಟಗಿಲ್ ದಲಾಲಿ ಇದ್ದಾರೆ, ಅವರು ಕೊಡ್ತಾ ಇದ್ದೆ ನಾನು ನನ್ನ ಬೆಳೆಗಳನ್ನು. ಅವಾಗಿಲ್ಲ ಹಿಂಗಿದೆ ಅಂತ ಮಾತಾಡಿದಾಗ ಎಷ್ಟು ಬೇಕು ಇಷ್ಟಿದೆ ಪರ್ಸೆಂಟೇಜ್ ಕೊಡ್ತೀನಿ ಅಂತ. ಆ್ಯಕ್ಚುಲಿ ದಲಾಲಿಗಳನ್ನು ದೂರ್ತಾರೆ ರೈತರು, ಅಂದರೆ ಇಲ್ಲ ನಾವು ಕಷ್ಟಪಟ್ಟು ಬೆಳಿತೀವಿ, ಒಂದಿನದಲ್ಲಿ ಅವ್ರು ಮಾರ್ಕೊಂಡ್ಬಿಡ್ತಾರೆ ಅಂಥೇಳಿ. ಬಹುಪಾಲು ರೈತರು ಈಗ ಉಳಿದಿರೋದೇ ದಲ್ಲಾಳಿಗಳ ಒಂದು ವ್ಯವಸ್ಥೆಯಿಂದ ಅಂಥೇಳಿ ನನ್ನ ವೈಯಕ್ತಿಕ ಅನಿಸಿಕೆ. ಆ ಪರ್ಸೆಂಟೇಜ್ ಏನು ತೊಗೊಳ್ತಾರೋ ತೊಗೊಳ್ತಾರೆ. ಆ ಟೈಮಲ್ಲಿ ಒಂದು 60,000-70,000 ಬೇಕಂದ್ರೆ ಯಾರು ಕೊಡ್ತಾರೆ ನಮಗೆ? ಫೋನ್ ಮಾಡಿದ ತಕ್ಷಣ ಕಳಿಸ್ತಾರೆ, ಅಕೌಂಟ್ಗೆ ಹಾಕ್ತಾರೆ. ಮತ್ತೇನು ನಾವು ಕರೆಕ್ಟಾಗಿ ನಮ್ಮ ಪೀಕ್ ಆಗ್ಬಿಟ್ಟು ನಾವು ಕೊಟ್ಬಿಟ್ರೆ ಒಂದು 6% ಜಾಸ್ತಿ ಹೋಗಲಿ, ತಿಂಗಳಿಗೆ 2 ಅಂತ ಇಟ್ಕೊಂಡ್ರೆ ನಾವು ಕೊಟ್ಬಿಟ್ರೆ ನಮಗೇನಂತ ದೊಡ್ಡ ಇದಾಗಲ್ಲ. ಯಾಕಂದರೆ ಪೀಗ್ ನಾವು ಇಳುವರಿ ಬಂದಾಗ ನಮಗೆ ಮಾಲು ಆಗುತ್ತೆ. ಮತ್ತು ಲಾರ್ಜ್ ಸ್ಕೇಲು, ಈಗ 22 ಎಕರೆ ಶೇಂಗಾ ಹಾಕಿದ್ದೀನಿ ನಾನು. 22 ಎಕರೆ ಶೇಂಗಾ ಹಾಕಿದ್ರೆ ಹೆಚ್ಚು ಕಮ್ಮಿ ಒಂದು 8-10 ಕ್ವಿಂಟಲ್ 1 ಎಕರೆಗೆ ಅಂದ್ಕೊಂಡ್ರು ಸಿಕ್ಕಾಪಟ್ಟೆ ಆಗೋಯ್ತು. ಅದು ಅದು ನಾನು ಹೆಂಗೆ ಮರಕ್ಕಾಗುತ್ತೆ, ಲಾರ್ಜ್ ಸ್ಕೇಲೇ ಬೇಕು. ಅವ್ರ ಕೆಪಾಸಿಟಿ ಇದೆ ಮರ್ತಾರೆ, ಅವ್ರಿಗಿದೆ, ನನಗೆ ಬೆಳೆ ಕೆಪಾಸಿಟಿ ಇದೆ, ಲಾರ್ಜ್ ಸ್ಕೇಲ್ ಮರೋ ಕೆಪಾಸಿಟಿ ಅವ್ರಿಗಿದೆ. ಹಾಗಾಗಿ ನಾವು ಅಲ್ಲಿ ಯಾವಾಗ ರೇಟ್ ಇಳಿಯುತ್ತೆ ನೋಡಿಕೊಂಡು ನಮ್ಮಲ್ಲಿ ಸ್ಟಾಕ್ ಮಾಡಿಕೊಂಡು ಒಳ್ಳೆ ಸಂಪರ್ಕ ಇಟ್ಕೊಂಡು ನಾವು ನಿಯತ್ತಾಗಿ ಅವ್ರ ಜೊತೆ ಇದ್ವಿ ಅಂತ ಹೇಳಿದ್ರೆ, ಪ್ರಾಮಾಣಿಕವಾಗಿದ್ವಿ ಅಂತ ಹೇಳಿದ್ರೆ ನಮ್ಮನ್ನು ಕಾಪಾಡ್ತಾರೆ. ಒಂದ್ಸಲಿ ಇವರು ಕೊಟ್ಟೆ, ಇನ್ನೊಂದ್ಸಲಿ 5 ರೂಪಾಯಿ ಜಾಸ್ತಿ ಎಲ್ಲ ಆಯ್ತು, ಇನ್ನೊಬ್ಬರ ಹತ್ರ ಹೋದೆ ಅಂತ ಹೇಳಿದ್ರೆ ಅವ್ರಿಗೂ ತಲೆ ಕೆಟ್ಟೋಗುತ್ತೆ, ಅವರು ಸ್ವಲ್ಪ ಹೆಚ್ಚು ಕಮ್ಮಿ ವ್ಯಾಪಾರದಲ್ಲಿ ಅದು ನಮ್ಗೆ ಅರ್ಥ ಆಗೋದೇ ಇಲ್ಲ. ಅದು ಭಾಳ ಸಂಕೀರ್ಣ ವ್ಯವಸ್ಥೆ ಮಾರುಕಟ್ಟೆ ಅಂತಕ್ಕಂಥದ್ದು. ಹಾಗಾಗಿ ಹೆಚ್ಚು ಕಮ್ಮಿ ಆಗುತ್ತೆ ಅಲ್ಲಿ. ಈಗ ನಾವು ಮಾರುಕಟ್ಟೆ ಆಧಾರಿತ ಕೃಷಿನೂ ಮಾಡಬೇಕು, ಯಾವ ಟೈಮಲ್ಲಿ ನಮ್ಮ ಮಾಲು ದಲ್ಲಾಳಿಗೆ ಮುಟ್ಟಬೇಕು. ಈಗ ನನ್ನ ಶೇಂಗಾನ ನಾನು 4,100 ರೂಪಾಯಿಗೆ 1 ಕ್ವಿಂಟಲ್ಗೆ ಲೀಸ್ಟ್ ರೇಟ್ ಕೊಟ್ಟಿರೋದು, 7,900 ಹೈಯೆಸ್ಟ್ ರೇಟು. 1 ಕ್ವಿಂಟಲ್ ಇಟ್ಕೊಳ್ಳಿ, ಅದನ್ನು 100 ಕ್ವಿಂಟಲ್ ಮಾಡ್ಕೊಳ್ಳಿ, ಎಷ್ಟಾಯಿತು ಡಿಫ್ರೆನ್ಸ್ ಅಂದರೆ 400,000 ರೂಪಾಯಿಯಲ್ಲಿ ಬಂತು, 7,90,000 ಎಷ್ಟು ಬಂತು, 1-2 ಡಬಲ್ ಆಯಿತು. ಇದೆಲ್ಲಿ ಟೈಮಿಂಗು, ನಮ್ದು 2.5-3 ತಿಂಗಳು ಏನು ಟೈಮಿಂಗ್ ಇರುತ್ತೆ, ನಾವು ತಡೆದುಕೊಳ್ಳೋ ಸಾಮರ್ಥ್ಯ ಅದ್ರ ಮೇಲೆ ನಿಂತಿದೆ. ಯಾಕಂದರೆ ಇಲ್ಲಿ ಲೇಬರು ಹೆಚ್ಚು ಕಮ್ಮಿ ಒಂದೊಂದು ಎರಡೆರಡು ಗಾಡಿ ಲೇಬರ್ ಬರುತ್ತೆ, 35-40 ಆಳು ಇಡ್ತಾರೆ. ಕಳೆ ಕಿತ್ತಕ್ಕೆ ಶೇಂಗಾ 2-3 ಸಲ ಕಿತ್ತಿಸ್ಬೇಕಾಗತ್ತೆ ನಮ್ಮ ಮಣ್ಣಿನ ನೋಡಿಕೊಂಡು. ಒಬ್ಬರಿಗೆ 190 ರೂಪಾಯಿ ಹೆಣ್ಣಾಳು, ಸ್ವಲ್ಪ ಜಾಸ್ತಿ 210-220 ತನಕ ಹೋಗುತ್ತೆ ಇಡೀ ದಿನ ಮಾಡಿದ್ರೆ. ಸೊ ಒಬ್ರಿಗಷ್ಟಾಯ್ತು ಅಂತ ಹೇಳಿದ್ರು ದಿನ ತೊಂದರೆ ಒಂದು 10 ದಿನ ತೊಗೊಳ್ಳಿ ನೀವು, 400 ಜನ ಲೇಬರ್ ಕೊಡಬೇಕು x200 ರೂಪೀಸ್. ಅವರು ಲೇಬರು ಟಾಟಾ ಎ ಸಿ ಅವರು ಅವರು ಒಂದು ವಾರ ತಡ್ಕೊಂಡಾರ, ಆಯ್ತಪ್ಪ ಸೌಕರ್ಯ ಕೊಡ್ತಾನೆ ದಣ್ಯರಿದ್ದಾರೆ ಮಾಡಿದ್ದಾರೆ ಅಂತ. ಒಂದ್ಸತಿ ನಮ್ಮ ಮಾಲ್ ದಲಾಲಿಗೆ ಹೋಯ್ತು ಅಂದ್ರೆ ನಮ್ಮ ಕಟ ಶುರು ಆಗ್ಬಿಡುತ್ತೆ. ಲೇಬರ್ ಪೇಮೆಂಟ್ ಕೊಡೋಕ್ಕಾದ್ರು ನಾವು ದಲಾಲಿ ಹತ್ರ ಇಸ್ಕೊಳ್ಳೇಬೇಕಾಗತ್ತೆ. ಅದು 1.5 ತಿಂಗಳು ನಾವು ತಡ್ಕೊಂಡ್ಬಿಟ್ರೆ ಸಂಭವ ತಡ್ಕೊಂಡ್ಬಿಟ್ರೆ ಲಾಭ ಆಗುತ್ತೆ. ಅಂದ್ರೆ ದೊಡ್ಡ ಲಾಭನ ಅಲ್ಲಿ ಕೃಷಿಯಲ್ಲಿ ಮತ್ತೆ ಇನ್ನೊಂದು ವಿಚಾರ ಸ್ಪಷ್ಟಪಡಿಸ್ಬೇಕು. ಈಗ 1,000 ರೂಪಾಯಿ ಇನ್ವೆಸ್ಟ್ ಮಾಡಿ 1,00,000 ಸಂಪಾದಿಸಿದ ರೈತ ಅಂತ ಅನೇಕ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡಿದ್ದೀನಿ. ಮತ್ತು ನಾನು ಕೃಷಿ ನೋಡಿದ್ದು ಯೂಟ್ಯೂಬಿಂದಾನೆ, ಅಟ್ಲೀಸ್ಟ್ ಗೊತ್ತಾಯ್ತು ನನ್ನ ಬೇಸಿಕ್ ಏನು ಅಂಥೇಳಿ. ಒಂದು ಬೇಸಿಕ್ ಒಂದು ಔಟ್ಲೈನ್ ಸಿಕ್ತು ನನಗೆ. ಆಮೇಲೆ ಯಾವಾಗ ನಾವು ಕ್ಷೇತ್ರ ಭೇಟಿ ಕೊಡ್ತೀವಲ್ವ ಆವಾಗ ನಿಜವಾದ ಜ್ಞಾನ ಸಂಪಾದನೆ. ನಾವು ಟಿ ವಿಲಿ ಪತ್ರಿಕೆಯಲ್ಲಿ ಪುಸ್ತಕದಲ್ಲಿ ಓದಿದ್ರೆ ಆ ಒಂದು ಉನ್ಮಾದಕ್ಕೊಳಗಾಗಿ ಕೃಷಿಗೆ ಬಿದ್ದುಬಿಟ್ರೆ ಇನ್ನೊಂದ್ಸಲಿ ಕೃಷಿ ಅಂದಿರಬಾರ್ದು, ಆ ಲೆಕ್ಕಕ್ಕೆ ಬಂದುಬಿಡ್ತೀವಿ ನಾವು. ವಾಸ್ತವನೇ ಬೇರೆ. ಅದಕ್ಕೆ ನಿಮ್ಗೆ ವಾಸ್ತವ ಅರ್ಥ ಮಾಡ್ಕೋಬೇಕು ಅಂದ್ರೆ ಕ್ಷೇತ್ರ ಭೇಟಿ ಕೊಡಿ. ಯಾವ ರೈತ ಬೆಳೆದಿದ್ದಾನಲ್ಲ ಅಲ್ಲಿ ಹೋಗಿ ನೋಡಿ, ಅವನೇನೇನು ಕಷ್ಟಪಡ್ತೀನಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚಾಗಿದೆ. ಈಗೊಂದು ದೊಡ್ಡ ಅರಮನೆ ಥರ ಕುರಿ ಶೆಡ್ ಮಾಡಿರ್ತಾರೆ, ಆ ಕುರಿ ಶೆಡ್ ಮಾಡೋಕ್ಕೆ ಒಂದು 20 ಲಕ್ಷ ಆಗಿರುತ್ತೆ. ಈಗ ಒಂದು 100 ಕುರಿ ತಂದು ಅದನ್ನು ಸಾಕಿ ಬೆಳೆಸಿ ಲೇಬರ್ ಕೊಟ್ಟು, ಯಾಕಂದ್ರೆ ಕುರಿ ಸಾಕಿದ್ದೀನಿ ಅದರಿಂದ ಹೇಳ್ತಾರೆ ಅದು, ಹಾಗಾಗಿ ಅದಷ್ಟು ವರ್ಕೌಟ್ ಆಗಲ್ಲ, ತುಂಬ ಕಷ್ಟ ಇದೆ. ಸೊ ಅದಕ್ಕೆ ಇನಿಷಿಯಲಲ್ಲಿ ನಾವು ನಮ್ಮ ಇನ್ವೆಸ್ಟ್ಮೆಂಟ್ಗಳ ಅಗದಿ ಕಡಿಮೆ ಮಾಡಿಕೊಂಡು ಕುರಿಗೆ ನನ್ಗೆ ಅರಮನೆ ಬೇಕು ಅಂತ ಕೇಳಲ್ಲ. ಅದಕ್ಕೆ ಸಾಮಾನ್ಯವಾಗಿ ನೀಲಗಿರಿದು ಒಂದಷ್ಟು ಕಟ್ಬಿಟ್ಟು ಮೇಲ್ಗಡೆ ತೆಂಗಿನ ಚಾಪರ್ ಹಾಕಿದ್ರು ಆಯ್ತು, ಟಾರ್ಪಲ್ ಶೀಟ್ ಹಾಕಿದ್ರು ಆಯ್ತು, ಇಲ್ಲಾಂದ್ರೆ ಬಿಟ್ರೂ ಆಯ್ತು. ಈಗ ನೀವು ಹೈವೇಯಿಂದ ಹೋಗ್ತಾ ನೋಡಿರ್ಬೋದು ಅಲ್ಲಿ ಕುರಿ ಹಿಟ್ಟಿ ತರಬಿರ್ತಾರೆ, ಅವರು ಅಲ್ಲೇ ಇರ್ತಾರೆ, ಅಲ್ಲೇ ಇರ್ತಾರೆ, ಅಲ್ಲೇ ಅಡುಗೆ ಮಾಡ್ಕೊಂತಾರೆ, ಅಲ್ಲೇ ಇರ್ತಾರೆ. ಅವ್ರಿಗೊಂದು 3-4 ಲಕ್ಷ ರೂಪಾಯಿ ವರ್ಕೌಟ್ ಆಗುತ್ತೆ. ಒಬ್ಬ ಕುರಿಗಾಹಿ ಒಂದು 30-40 ಮ್ಯಾಕ್ಸಿಮಮ್ ಹ್ಯಾಂಡಲ್ ಮಾಡ್ಬೋದು, ಇಬ್ರು ಸೇರಿದ್ರೆ 70-80 ಆಗುತ್ತೆ ಅವ್ರ ಕೆಪಾಸಿಟಿ. ಅದ್ರ ಮೇಲೆ ಕುರಿಗಳಿಗೆ ಕಾಡು ಪ್ರಾಣಿಗಳ ಹಾವಳಿ ಹೌದು ಇಲ್ಲಿ ಬಹಳ ಇದೆ ಸರ್. ಇಲ್ಲಿ ಈ ಕತ್ತೆ ಕಿರಬ ಅಂತ ಬರುತ್ತೆ, ಮತ್ತೆ ಚೀರುತ್ತೆ ಆಡು ಕುರಿ ಮೇಹ ಅನ್ಬಿಡುತ್ತೆ, ಶಬ್ದ ಗೊತ್ತಾಗ್ಬಿಡುತ್ತೆ ಅದಕ್ಕೆ, ಮತ್ತೆ ಸ್ಮೆಲ್ ಅದ್ರದ್ದು, ಹಂಗಾಗಿ ಅದು ಅಟ್ರಾಕ್ಟ್ ಆಗ್ಬಿಡುತ್ತೆ. ಮತ್ತೆ ಹಸಿದಿರೋ ಕಾಡು ಪ್ರಾಣಿಗಳಿಗೆ ಆಹಾರ ಕಾಡಿನಲ್ಲಿ ಇದ್ರೆ ಅವು ಯಾಕೆ ಇಲ್ಲಿ ಬರ್ತಿದ್ದಾವು ಅಲ್ವಾ? ಅದಕ್ಕೆಲ್ಲ ಆಹಾರ ಎಲ್ಲ, ಮತ್ತೆ ಜೀವಿ ಅದನ್ನ ಸತ್ರೂನು ಪರವಾಗಿಲ್ಲ ತಿನ್ಲೇಬೇಕು ಅನ್ಕೊಂಡು ನಾವು ಎದುರುಗಡೆ ಇದ್ರು ಓಡ್ ಬಂದು ಕಿತ್ಕೊಂಡು ಹೋಗುತ್ತೆ. ನಾನು ನೋಡಿದ್ದೀನಿ, ಗಮನಿಸಿದ್ದೀನಿ ನಾನು. ಹಂಗಾಗಿ ನಾವು ನಾಯಿಗಳನ್ನ ಇಟ್ಕೊಂಡಿರ್ತೀವಿ, 7-8 ನಾಯಿಗಳು. ಅವಕ್ಕೆ ಅನ್ನ ಹಾಕ್ಬೇಕು ನಾವು, ಅಥವಾ ನಮ್ಮ ಹೊಲದ್ದು ಏನು ಸಿಗುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಗಂಜಿ ಕಾಯಿಸಿ ಅದು ನಾಯಿಗಳಿಗೆ ಹಾಕ್ಬಿಡ್ತೀವಿ, ಅದಷ್ಟು ಸೆಟ್ಲ್ ಆಗುತ್ತೆ. ಅಟ್ಲೀಸ್ಟ್ ಅದು ಕಿರಿಸಿದಾಗ ನಾವು ಅಲರ್ಟ್ ಆಗಿದ್ದರೆ ಈ ಕಡೆ ಕುರಿ ಮಂದೆ ಬಿಟ್ಟು ಬೇರೆ ಹೋಗುತ್ತದೆ. ಕುರಿ ನಾವು ಸ್ಟಾಲ್ ಫೀಡಿಂಗಲ್ಲಿ ಮಾಡಿದ್ರೆ ಉತ್ತಮ ಈ ಭಾಗದಲ್ಲಿ. ಹೊರಗಡೆ ಆ ಕಡೆ ಹೊಸದುರ್ಗಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಅಲ್ಲಿ ಏನು ಸಮಸ್ಯೆ ಇಲ್ಲ, ಕಾಡು ಪ್ರಾಣಿಗಳು ನಡೆಯುತ್ತೆ ಅಲ್ಲಿ. ನಮ್ಮಲ್ಲಿ ಮಾತ್ರ ತುಂಬ ಕಷ್ಟ ಇದೆ, ಭಾಳ ಸವಾಲುಗಳಿದೆ ಸರ್. ಈಗ ನೀವು ಹೆಚ್ಚಾಗಿ ತೋಟಗಾರಿಕೆ ಬೆಳೆಗಳನ್ನೆಲ್ಲ ಬೆಳಿತೀರಿ, ಹೌದು, ಏನೇನು ಬೆಳಿತೀರಿ ಅದರ ಅನುಭವಗಳನ್ನು? ತೋಟಗಾರಿಕೆ ಬೆಳೆಯಲ್ಲಿ ತೆಂಗು ಹಾಕಿದ್ದೀನಿ, ಆರಂಭಿಕ ಹಂತದಲ್ಲಿ ಹಾಕಿದ್ದು. ಯಾಕಂದ್ರೆ ತೆಂಗು ಇಲ್ಲಿ ಲಾರ್ಜ್ ಸ್ಕೇಲಲ್ಲಿ ಬಯಲು ಸೀಮೆಯಲ್ಲಿ ಹಾಕಿದ್ರೆ ಅದು ನೀರು ಹೆಚ್ಚಿಗೆ ಕೇಳುತ್ತೆ. ಸೊ ನೀರು ಅಲ್ಲಿಗೆ ಹೆಚ್ಚಿಗೆ ಕೊಡಬೇಕಾಗಿರೋದ್ರಿಂದ ನಮಗೆ ಬೇರೆ ಬೆಳೆಗಳಿಗೆ ನೀರು ಕೊಡೋದಕ್ಕಾಗೋದಿಲ್ಲ. ತೆಂಗು ಹಾಕಕ್ಕೆ ಹೋಗಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅನಿಸಿದೆ. ಆಮೇಲೆ ಸ್ಪೇಸಿಂಗು ಜಾಸ್ತಿ ಕೊಡಬೇಕು, ಜಾಗ ಜಾಸ್ತಿ ಹೋಗ್ಬಿಡುತ್ತೆ. 13 ಅಡಿ ಒಂದು ಗರಿ ಬರುತ್ತೆ, ಆ ಕಡೆಯಿಂದ 13-26 ಆಯಿತು, ಮಧ್ಯಮೊಂದು 2-ರಿಂದ 4 ಫೀಟು, 30-30 ಅಡಿಗೆ ಹಾಕಬೇಕು ತೆಂಗಿನ. ನಾ TND ಇಲ್ಲಿ ನಿಡ್ಶೇಷಿ ಯೂನಿಟ್ ಇದೆ, ಇಸ್ರೇಲ್ ಮಾದರಿಲಿ ಇಲಾಖೆಯವರು ಮಾಡಿದ್ದಾರೆ, 65 ರೂಪಾಯಿಗೆ ಸಿಕ್ತು, ಉತ್ಕೃಷ್ಟ. ಅದು ತಂದು ಹಾಕಿದ್ದೀನಿ, ಡ್ರಾಟ್ ರೆಸಿಸ್ಟೆಂಟ್ ಇದೆ, ಪರವಾಗಿಲ್ಲ. ನೀರು ಕೊಟ್ಟರು ಒಂದು ಲೆಕ್ಕದಲ್ಲಿ ಇರುತ್ತೆ, ಸಾಯಲ್ಲ, ಒಂದು ಲೆಕ್ಕದಲ್ಲಿ ಇದೆ. ಅಲ್ಲಲ್ಲಲ್ಲಿ ಒಗ್ಗಣೆ ಆಗಿದೆ, ಮತ್ತೊಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡು ತೊಗೊಂಬಂದೆ ಹಾಕ್ಕೊಂಡಿದ್ದೀನಿ. ಈಗ 4 ವರ್ಷ ಆಗ್ತಾ ಇದೆ, ನನಗಿಂತ ಡಬಲ್ ಎತ್ತರ ಆಗಿದೆ, ನೋಡಿದ್ರೆ ಸಂತೋಷ ಆಗುತ್ತೆ. ಹರ್ಬೆಜಲ ಇದೆ, ಚೆನ್ನಾಗಿದೆ. ಇನ್ನು ಹೊಂಬಾಳೆ ಬರಬೇಕು, ಅದು ಕಾಯಬೇಕು, ಆಮೇಲೆ ಅದನ್ನು ನಾನು ಕಿತ್ತು ಮಾರಬೇಕು. ಒಂದು ತೆಂಗಿನಕಾಯಿ ಕಿತ್ತಕ್ಕೆ 5 ರೂಪಾಯಿ ಅಂತಾರೆ, ಇಳಿಸಕ್ಕೆ 5 ರೂಪಾಯಿ ಹೋಗುತ್ತೆ. ಇನ್ನು ರೈತನಾಗಿ ನಾನು 4 ವರ್ಷ ಇನ್ವೆಸ್ಟ್ ಮಾಡಿ ನನಗೇನು ಸಿಗುತ್ತೆ? ಸೊ ಇದು ವಾಸ್ತವಿಕವಾಗಿ ನಾವು ತೆಂಗು ಬೆಳೆದ್ಬಿಡ್ತೀವಪ್ಪ, ಕಾಯಿ ಸಿಕ್ಬಿಡುತ್ತೆ, ಅದನ್ನು ಮಾರ್ಬಿಡ್ತೀವಿ, ಸಾಕಷ್ಟು ದುಡ್ಡು ಬರುತ್ತೆ. ನಾವು ಇಲ್ಲ ಇಲ್ಲ, ಅದ್ರ ಬದಲು ಬೇರೆ ಮಾಡಿದ್ರು ಅದಕ್ಕಿಂತ ಡಬಲ್ ಟ್ರಿಬಲ್ ಎಲ್ಲ ಬರುತ್ತೆ. ಸೊ ನಮ್ಮ ನಿರ್ಧಾರ ತೊಗೊಳ್ಳೋದು ಬಹಳ ಇಂಪಾರ್ಟೆಂಟು. ತೊಗೊಳಕ್ಕಿಂತ ಮುಂಚೆ ಒಂದು 10 ರೈತರ ಹೊಲ ನೀವೇನು ಮಾಡಬೇಕು ಅಂದ್ಕೊಂಡಿದ್ರಲ್ಲ, ಅದನ್ನು ಆಲ್ರೆಡಿ ತುಂಬ ಜನ ಮಾಡ್ಬಿಟ್ಟಿದ್ದಾರೆ. 25-30 ವರ್ಷದ ಅಪ್ರತಿಮ ರೈತರು ನಿಮ್ಮ ಸುತ್ತಮುತ್ತಲಲ್ಲೇ ಸಿಗ್ತಾರೆ. ಅದು ನೋಡ್ಕೊಂಡು ಅರ್ಥ ಮಾಡ್ಕೊಂಡು ನಿಮ್ಗೆ ಆಗುತ್ತೋ ಬಿಡುತ್ತೋ ಅಂದ್ಕೊಂಡು ನಿರ್ಧಾರ ಮಾಡಬೇಕು. ಇಂಥದ್ದೇ ಮಾಡಿ ಅಂತೇಳಿ ಯಾರೂ ಹೇಳೋದಿಲ್ಲ. ನೀವು ಮಾಡ್ತೀರಾ, ಅದನ್ನು ಆಲ್ರೆಡಿ ಮಾಡಿದ್ದಾರೆ, ಅವರ ಸೋಲು ಗೆಲುವನ್ನು ನೋಡಿಕೊಂಡು ಆಮೇಲೆ ನೀವು ನಿಮ್ಮ ಹೊಲದಲ್ಲಿ ಅಳವಡಿಸ್ಕೋಬಹುದು. ಮತ್ತೆ ಬೇರೆ ಏನೇನು ಬೆಳೆ ತೋಟಗಾರಿಕೆ? ತೆಂಗಿನ ಮಧ್ಯೆ ಈಗ ನಾನು ತೆಂಗಿಗೆ ಆನ್ಲೈನ್ ಹಾಕಿದ್ದೀನಿ ಡ್ರಿಪ್. ಇಲ್ಲಿಂದ ಅಲ್ಲಿಂದ ಅಷ್ಟು ದೂರ ಡ್ರಿಪ್ ಹೋಗುತ್ತೆ, ಅಲ್ಲೊಂಚೂರು ನೀರು ಬಿಡುತ್ತೆ, ಇಲ್ಲೊಂಚೂರು ನೀರು ಬಿಡುತ್ತೆ. ಮಧ್ಯದಲ್ಲಿ ಇಷ್ಟುದ್ದ ಹಾವಿನ ಥರ ಕರಿ ಪೈಪ್ ಇದೆ, ನೀರು ಇಲ್ಲಿಂದ ಅಲ್ಲಿ ಪಾಸ್ ಆಗುತ್ತಲ್ಲ ಅಂಥೇಳಿ ಮಧ್ಯದಲ್ಲಿ ಒಂದಷ್ಟು ನುಗ್ಗೆ ಹಾಕಿದೆ. ನೈಟ್ರೋಜನ್ ಫಿಕ್ಸೇಷನ್ ಆಗಲಿ, ಸಾರಜನಕ ಸ್ಥಿರೀಕರಣ ಆಗುತ್ತೆ ಅಂಥೇಳಿ. ಆಮೇಲೆ ಇದು ಫಾರೆಸ್ಟ್ ಮುನ್ರಾಬಾದಲ್ಲಿ 3 ರೂಪೀಸ್ಗೆ ಒಂದು ಇದು ಕೊಟ್ರು, ಕರಿಬೇವಿನ ಗಿಡ, ಅದನ್ನ ಹಾಕಿದ್ದೀನಿ. ಈಗ ನನಗೆ ತೆಂಗಕ್ಕಿಂತ ಕರಿಬೇವು ಚೆನ್ನಾಗಿ ಬರ್ತಾ ಇದೆ, ಕರಿಬೇವಲ್ಲ, ಹಂಗಾಗಿ ಅದೊಂದು ಲೆಕ್ಕದಲ್ಲಿ ಈ ಒಂದು ಬೇವು ನೋಡಿ ನಮ್ಮಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಕರಿಬೇವು, ಇದು ಚೆನ್ನಾಗಿ ಬಂದಿದೆ. ಇದು ನೀರೇನು ಅಷ್ಟು ಕೊಟ್ರೂ ಆಯಿತು, ಬಿಟ್ರು ಆಯಿತು, ಅದು ಬಂದ್ರೂ ಆಯಿತು, ಬಿಟ್ರು ಆಯಿತು ಅಂತ ಹಾಕಿದ್ದು ನಾನು. ಜಾಗ ವೇಸ್ಟ್ ಆಗಬಾರ್ದು, ಸ್ವಲ್ಪ ಶೇಡಿ ವಾತಾವರಣ ಇರಲಿ, ನೇರವಾಗಿ ಬಿಸಿಲು ಮಣ್ಣಿಗೆ ಬಿದ್ದರೆ ಅಲ್ಲಿರ್ತಕ್ಕಂಥ ಕೆಲವೊಂದು ಗೊಬ್ಬರದ ವಸ್ತುಗಳು ಬಿಸಿಲಿಗೆ ಬಿದ್ದು ಪೋಷಕಾಂಶ ಕಳ್ಕೊಂಡ್ಬಿಡುತ್ತೆ ಅಂತ ಇರಲಿ ನಾನು ಕರಿಬೇವು ಅಂಥದನ್ನು ಹಾಕ್ಕೊಂಡೆ. ಈಗ ನುಗ್ಗಿಂದ ಇಳುವರಿ ಬರ್ತಾ ಇದೆ, ಕರಿಬೇವನ್ನು ಬರ್ತಾ ಇದೆ, ತೆಂಗಿದೆ ನಾನು ಮರ್ತುಬಿಟ್ಟಿದ್ದೀನಿ ನಾನು. ಈ ಕರಿಬೇವಿನ ಯಾಕಂದ್ರೆ ದುಡ್ಡು ಬರ್ತಿದೆಯಲ್ಲ, ಅದಕ್ಕೆ ಹೆಚ್ಚು ಮಹತ್ವ ಕೊಡ್ತಿದ್ದೀನಿ. ಆಮೇಲೆ ಇದನ್ನು ಕಟಾವು ಮಾಡೋದ್ರಿಂದ ಉಳಿದಿರೋದು ಅಲ್ಲೇ ತೆಂಗಿಗೆ ಬೀಳುತ್ತೆ. ವರ್ಷಕ್ಕೊಂದು 4-5 ಸಲ ಅದ್ರದ್ದು ಪಾತಿ ಮಾಡ್ತೀನಿ. ಆಮೇಲೆ ಕೆಲವು ಉಪ್ಪು ಹಾಕಿ ಅಂದರು, ಕೆಲವರು ಬೇಡ ಅಂದರು, ಅದು ಕನ್ಫ್ಯೂಸ್ ಆಯಿತು. ಮತ್ತು ಹಿರಿಯರನ್ನು ಕೇಳಿಕೊಂಡು ಅದು ಅದಕ್ಕೇನೇನು ಬೇಕು, ಸಗಣಿ, ಗೊಬ್ಬರದ ನೀರು, ಎರೆಜಲ ಅಂಥದ್ದೆಲ್ಲ ಹಾಕ್ಕೊಂಡು ಈಗ ತೆಂಗು ಚೆನ್ನಾಗಿದೆ, ನುಗ್ಗೆನೂ ಚೆನ್ನಾಗಿದೆ, ಕರಿಬೇವು ಚೆನ್ನಾಗಿದೆ. ಇದು ತೆಂಗಿನ ಪಟ್ಟಿಲ್ಲ ಆಯ್ತು, ನಾವು ಪಟ್ಟಿ ಅಂತೀವಿ, ಎಕರೆಗಟ್ಟಲೆ ಬರಲ್ಲ. ಯಾಕಂದ್ರೆ ಒಡ್ಡು ನೀರು ಹರಿಯುವ ದಿಕ್ಕು ನೋಡಿಕೊಂಡು ಇನ್ನೇನು ನೀರು ಇಲ್ಲಿ ಹಾಳಾಗೋಗುತ್ತಪ್ಪ, ಮಣ್ಣು ಕೊಚ್ಕೊಂಡು ಹೋಗುತ್ತೆ, ಅಲ್ಲೊಂದು ಒಡ್ಡು ಹಾಕೊಂಡಿರ್ತೀವಿ, ಮುಂದೆ ಎಷ್ಟು ಜಾಗ ಆಗುತ್ತೆ ಅಲ್ಲೊಂದು ಒಡ್ಡು ಹಾಕೊಂಡಿರ್ತೀವಿ. ಸೊ ಒಂದು 3 ತೆಂಗಿನ ಪಟ್ಟಿ ಇದೆ. ಅದಾದ್ಮೇಲೆ ಮೇಲ್ಗಡೆ ಅಂದರೆ ಎಲ್ಲಿ ನನಗೆ ನೀರು ಆಗೋದಿಲ್ಲ ಅಲ್ಲಿ, ಅಂದರೆ ತೆಂಗು ಹಾಕಿದ್ಮೇಲೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಹಂಗಾಗಿ ನಮ್ಮ ಭಾಗದಲ್ಲಿ ಮಾವು ತುಂಬ ಚೆನ್ನಾಗಿ ಬರುತ್ತೆ. ಕೊಪ್ಪಳ ಕೇಸರು ಆಲ್ರೆಡಿ ಭಾಳ ಫೇಮಸ್ಸು, ಮಾರ್ಕೆಟಲ್ಲಿ ಇಲ್ಲೇ 100 ರೂಪಾಯಿ ನಾನೇ ಮರಿದ್ದೀನಿ. ಹಾಗಾಗಿ ಎಷ್ಟು ಮರಗಳಾಕಿ ಮಾವು 300 ಹಾಕಿದ್ದೀನಿ. 250 ದಶಹರಿ, ದಶಹರಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಇಲಾಖೆಯಲ್ಲಿ. ಆಮೇಲೆ ಸುತ್ತಮುತ್ತಲ ರೈತರು ನೋಡಿದ್ರೆ ಎಲ್ಲ ಚೆನ್ನಾಗಿದೆ, ಓಕೆ ಫೈನ್, ನಾನು ಮಾಡ್ಬೋದು ಅನ್ನಿಸ್ತು. ಮತ್ತು ಇಲ್ಲಿ ನಮ್ಮ ಕನಕಗಿರಿ ಭಾಗದಿಂದ ಬೇವೂರು ತನಕ ಸುತ್ತಮುತ್ತಲು ಹಾರ್ಟಿಕಲ್ಚರ್ಗೆ ಭಾಳ ಸೂಕ್ತವಾದ ಪ್ರದೇಶ ಅನ್ನೋ ಮಾತಿದೆ. ಮತ್ತು ಎಲ್ಲ ಕಡೆ ಅಡ್ಡಾಡಿ ಮಾವಿನ ಮರಗಳನ್ನ ನೋಡಿಕೊಂಡು ನಾನು ಮಾಡ್ಬೋದಪ್ಪ ಅಂತ ಏನು ಕಷ್ಟ ಇಲ್ಲ ಅಂತೇಳಿ. ದಶಹರಿ ಮತ್ತು ಕೇಸರು ಏನಾದರೂ ಹಣ್ಣಿಗೆ ತೊಂದರೆಗಳಿದಾವ, ಕಾಯಿಗಾಗಲಿ ಕೀಟಬಾಧೆ, ಹುಳಬಾಧೆ, ನೊಣಬಾಧೆ ಈ ತರದಲ್ಲಿ ಸಮಸ್ಯೆಗಳು? ಅದು ಹೂ ಕಟ್ಟೋ ಟೈಮಲ್ಲಿ ಜೋರಾಗಿ ಗಾಳಿ ಬಂತ, ಕೆಲವರು ಅದನ್ನಂತಾರೆ, ನೀನು ಮಾವು ಹಾಕಿಯಾ, ಆ ಜೋರಾಗಿ ಮಳೆ ಬರುತ್ತೆ, ಗಾಳಿ ಬರುತ್ತೆ, ಹೂವೆಲ್ಲ ಉದುರೋಗ್ಬಿಡುತ್ತೆ, ನಿಮ್ಗೆ ಇಳುವರಿನೇ ಸಿಗಲ್ಲ ಅಂತ ಹೇಳಿ ಮ್ಯಾಂಗೋ ಸ್ಪೆಷಲ್ ಅಂತ ಐಕಾರ ಅವ್ರು ಮಾಡಿದ್ದಾರೆ. ಅನೇಕ ಸಿಗುತ್ತೆ ನಿಮಗೆ, ಈ ಸಮಸ್ಯೆ ಇದೆ ಅಂದ ಮೇಲೆ ಅದಕ್ಕೆ ಪರಿಹಾರಗಳು ಅನೇಕ ಕಡೆ ಸಿಗುತ್ತೆ. ನಾವು ಸುಮ್ಮನೆ ಗಿಡ ಹಚ್ಚಿಬಿಟ್ಟು ಅದು ಕಾಯಬಿಡುತ್ತಪ್ಪ ಹಾಕೊಂಡ್ಬಿಡ್ತೀವಿ, ಹಾಂ ಇಲ್ಲ ಇಲ್ಲ, ಹಚ್ಚಿದ ಮೇಲೆ ನಮ್ಮ ಕೆಲಸ ಸ್ಟಾರ್ಟ್, ಹಚ್ಚಿಬಿಟ್ಟು ಮರೆತು ಬಿಟ್ರೆ ಆಗಲ್ಲ ಅಲ್ಲಿ. ಹಂಗಾಗಿ ಯಾವ್ಯಾವ ಕಾಲದಲ್ಲಿ ಏನೇನು ಬೇಕು ಅಂತ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ. ಹಾಗಾಗಿ ಮತ್ತು ಇಲಾಖೆ ಇದೆ, ಮತ್ತು ಅದಕ್ಕಿಂತ ಹೆಚ್ಚಾಗಿ ಕ್ಷೇತ್ರ ಭೇಟಿ ಆಲ್ರೆಡಿ ಅದನ್ನು ಮಾಡ್ತಿರ್ತಾರಲ್ಲ, ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಅವ್ರದ್ದಿದೆ. ನಾವು ಗೋಕೃಪಾಮೃತ ಜಲ ಇರ್ಬೋದು, ವೇಸ್ಟ್ ಡಿಕಂಪೋಸರ್ ಇರ್ಬೋದು, ಮ್ಯಾಂಗೋ ಸ್ಪೆಷಲ್ ಇರ್ಬೋದು, ನಮ್ಮ ಅನುಕೂಲ ನೋಡಿಕೊಂಡು ಅದನ್ನೇ ಮಾಡಬೇಕು ಅಂತಿಲ್ಲ, ಅದ್ರ ಬದಲು ಬೇರೆ ಆಲ್ಟರ್ನೇಟಿವ್ಸ್ಗಳು ಇರ್ತವೆ. ಹಾಗಾಗಿ ನಾನು ಒಂದೊಂದ್ಸಲ 15 ದಿನಕ್ಕೊಮ್ಮೆ ಜೀವಾಮೃತ ಕೊಡ್ತೀನಿ. ನಾನು ಕೆಲವರು ವಾರಕ್ಕೊಮ್ಮೆ ಕೊಟ್ಟರೆ ಆಗುತ್ತೆ, ನನಗೆ ಆಗಲ್ಲ, ನನ್ನ ಕೆಪಾಸಿಟಿ ಅಷ್ಟಪ್ಪ, 15 ದಿನಕ್ಕೊಮ್ಮೆ ನಾನು ಕೊಡಬಹುದು. ಅದು ಹೆಂಗೆ ಕೊಡ್ಬೋದು, ಪೈಪಲ್ಲಿ ಹಾಕಿದ್ರೆ ಅದು ಸಿಗಾಕೊಂಡ್ಬಿಡುತ್ತೆ, ಆಗಲ್ಲ, ಚರಗಿಲ್ ಹಾಕಬೇಕು, ಲೆಬೋರಿಯಸ್ ವರ್ಕು, ಕಾರ್ಮಿಕರು ಬೇಕು. ಹಾಗಾಗಿ ಒಂದು 20 ಲೀಟರ್ ಕ್ಯಾನ್ ಮಾಡ್ಕೊಂಡಿದ್ದೀನಿ, ನಳ ಇರುತ್ತಲ್ಲ ನೀರು ಕುಡಿಯೋದು, ಅದರಲ್ಲಿ 20 ಲೀಟರ್ ಹಾಕೊಂತೀನಿ, ನಳೆ ಹಂಗೆ ಓಪನ್ ಮಾಡ್ಕೊಂಡ್ಬಿಡ್ತೀನಿ, ಹಂಗೆ ಆಗುತ್ತೆ ಅದರಲ್ಲಿ. ಹಂಗೆ ನಿಧಾನ ಮಾಡಿಕೊಂಡು ಒಂದು ಸುಮಾರು ಒಂದು ಪಟ್ಟಿ ಒಂದು ದಿನದಲ್ಲಿ ಮುಗಿಸ್ಬಲ್ಲೆ ನಾನು. ಅದನ್ನ ದಿನ ಮಾಡೋಕ್ಕಾಗಲ್ಲ, ತಿಂಗಳಲ್ಲಿ 1-2 ದಿನ ಗೊಬ್ಬರಕ್ಕೆ, ಜೀವಾಮೃತಕ್ಕೆ ಅಂತ ಇಟ್ಕೋಬೇಕು. ಮತ್ತು 1 ದಿನ ವೇಸ್ಟ್ ಡಿಕಂಪೋಸರು, ತುಮಕೂರು ಹತ್ರ ಸಿದ್ಧಿಬಯ್ಯೋ ಅಂತಿದೆ, 21 ರೂಪಾಯಿಗೆ ಒಂದು ಬಾಟ್ಲಿ ಕೊಡ್ತಾರೆ, ಒಂದ್ಸಲ ತಂದ್ಬಿಟ್ರೆ ಲೈಫ್ ಟೈಮ್ಸೇ ಸಾಕು ನಮ್ಗೆ 21 ರೂಪಾಯಿ. ಅದನ್ನೇ ನಾವು ವೇಸ್ಟ್ ಡಿಕಂಪೋಸರು ಇಂಪ್ರೂವ್ ಮಾಡ್ತಾ ಇರ್ಬೋದು, ಮಲ್ಟಿಪ್ಲೈ ಮಾಡ್ಕೊತಾ ಇರ್ಬೋದು. ಅದು ಮತ್ತು ಕೆಲವೊಂದು ಬಿಜಾಪುರದಿಂದ ತರಿಸ್ತೀನಿ ನಾನು, PSB, ಫಾಸ್ಫರಸ್ ಸೊಲೆಬೆಲ್ ಬ್ಯಾಕ್ಟೀರಿಯಾ, ವ್ಯಾಮ್ ಇಂಥದ್ದೆಲ್ಲ. ಅದು ಇವಾಗ ಇವಾಗ ಕಲ್ತ್ಕೊಂಡಿರೋದು, ಮೊದಲಿಂದ ಅದ್ರ ಬಗ್ಗೆ ಅವಲೇಷನ್ ನಾಲೇಜ್ ಇಲ್ಲ. ಇವಾಗ ಇವಾಗ ಬೇರೆಯವ್ರ ತೋಟದಲ್ಲಿ ಇವ್ರು ಇದನ್ನು ಬಳಸ್ತಾರಲ್ವಾ, ಇವ್ರು ಇದನ್ನು ಬಳಸ್ತಾರಂತ ಕೇಳಿ ಕಲ್ತ್ಕೊಂಡು ಅದನ್ನು ನನ್ನ ಹೊಲದಲ್ಲಿ ಇಂಪ್ಲಿಮೆಂಟ್ ಮಾಡಿ, ರಿಸಲ್ಟ್ ತುಂಬ ಚೆನ್ನಾಗುತ್ತೆ. ಸಾವಯವದಲ್ಲಿ ನೀವೇನು ಮಾಡ್ತೀರಿ, ಇನಿಷಿಯಲಿ ತುಂಬ ಕಷ್ಟ ಆಗುತ್ತೆ, ಇಷ್ಟೆಲ್ಲ ಖರ್ಚಾಗ್ತಿದೆ, ಲೇಬರ್ ವರ್ಕ್ ಜಾಸ್ತಿ ಸಾವಯವದಲ್ಲಿ ಸ್ಟಾರ್ಟಿಂಗಲ್ಲಿ, ಆಮೇಲೆ ಇರಲ್ಲ. ಯಾಕಂದ್ರೆ ಲೈವ್ ಮಲ್ಚಿಂಗ್ ಮಾಡಿಬಿಡ್ತೀವಿ, ಕಳೆ ಬರುತ್ತೆ, ಕಳೆ ಕಿತ್ಸೋದೇ ಸಮಸ್ಯೆ ಎಲ್ಲ ರೈತರಿಗೂ, ಭಾಳ ಖರ್ಚಾಗುತ್ತೆ ಕಳೆ ಕಿತ್ಸೋದಕ್ಕೆ, ಆಳ್ ಕರ್ಕೊಂಡ್ಬರ್ಬೇಕು, ಟಾಟಾ ಎಸಿ ಅವ್ನಿಗೆ ಏಕ ಫೋನ್ ಮಾಡಬೇಕು, ಮತ್ತು ಅವ್ರು ಬರೋ ಟೈಮಿಂಗ್ಸ್ ಬೇರೆ, ಮತ್ತು ಇಲ್ಲಿ ಬಂದ ಮೇಲೂ ನಾವು 8 ತಾಸು ಕೆಲಸ ತೊಗೊಳ್ತೀವಿ, ಅಸಾಧ್ಯ ಮಾತು. ಮೊದಲು ಬರ್ತಾರೆ, ಮತ್ತು ಅವ್ರದ್ದು ರಿಲ್ಯಾಕ್ಸೇಷನ್ ಇರುತ್ತೆ, ಮಧ್ಯಾಹ್ನ ರಿಲ್ಯಾಕ್ಸೇಷನ್ ಇರುತ್ತೆ, ಮತ್ತು ಸಾಯಂಕಾಲ ರಿಲ್ಯಾಕ್ಸೇಷನ್ ಇರುತ್ತೆ, ಮತ್ತು ಮೇವು ಕಟ್ಕೊಂಡು ಹೋಗ್ತಿರ್ತಾರೆ. ಸ್ವಲ್ಪ ಜಾಸ್ತಿ ಮಾತಾಡಿದ್ವಿ ಅಂದರೆ ಮತ್ತೆ ಬರಲ್ಲ ಅವ್ರಿಗೆ, ಭಾಳ ಡಿಮ್ಯಾಂಡ್ ಇರುತ್ತೆ, ನಿನ್ನ ಒಲ್ಲೇನೋ ಬೇರೆ ಅವಲ್ಲ. ಯಾಕಂದ್ರೆ ಎಲ್ಲ ಕಡೆ ಈಗ ಒಂದೇ ಹಳ್ಳಿಲಿಗೆ ನೋಡಿ, ನಮ್ಮಲ್ಲಿ ಎಷ್ಟು ಜನ ಯಾವ ಬೆಳೆ ಹಾಕಿದ್ದಾರೆ ಅಂದರೆ, ಹೆಚ್ಚು ಕಮ್ಮಿ 10,000 ಜನ ಲೇಬರ್ ಆದ್ರೂ 1 ತಿಂಗಳಲ್ಲಿ ಅಷ್ಟು ಬೇಕಿಲ್ಲ, ಹಂಗಿದೆ ಇಲ್ಲಿ ಕೆಲಸಗಳು ಮಾಡಿಸ್ಬೇಕು ಅಂತ ಹೇಳಿದ್ರೆ. ಅದು ನೋಡ್ಕೊಂಡು ನೋಡಿಕೊಂಡು ಈಗ ಮನೇಲಿ 7-8 ಜನ ಇದ್ರೆ ಒಂದು ಲೆಕ್ಕದಲ್ಲಿ ಆಗೋಗುತ್ತೆ, ಇಲ್ಲಿ ನಾನು ಒಬ್ಬನೇ. ಇಲ್ಲಿ ಸಂಸಾರದ ಬೆಲೆ ಏನು, ಫೈನಾನ್ಷಿಯಲಿ ಒಂದು ಫ್ಯಾಮಿಲಿನ ಹೆಂಗೋ ಮಾಡಿ ಎಲ್ಲೋ ಭಾಳ ಕಷ್ಟಪಟ್ಟು ಒಂದು ಫ್ಯಾಮಿಲಿ ಇಟ್ಕೊಂಡಿದ್ದೀನಿ. ಐ ಆಮ್ ಪೇಯಿಂಗ್ 1.5 ಲ್ಯಾಕ್ ಅವರಿಗೆ. ಸೊ ಅಕಸ್ಮಾತ್ ನಾವುಗಳೇ ಇದ್ದಿದ್ರೆ ಅಷ್ಟು ಉಳಿದಿರೋದು ನನಗೆ ಆ್ಯನ್ಯಲಿ 1.5 ಲಕ್ಷ ರೂಪಾಯಿ ಆ್ಯನ್ಯಲಿ ಕೊಡ್ತೀನಿ. ವರ್ಷದ ಲೆಕ್ಕನೇ ಮಾತಾಡ್ಬೇಕು ಇಲ್ಲಿ, ವಾರದ ಲೆಕ್ಕ ತಿಂಗಳ ಲೆಕ್ಕ ಮಾಡಿಬಿಟ್ಟೋಗ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ. ಇದನ್ನು ನಾನು ಕಂಡುಕೊಂಡಿರೋದು. ಹಾಗಾಗಿ ಸರ್, ಈಗ ಮಾವಾಯಿತು, ಪೇರಲ ಮಾಡಿದ್ದೀನಿ, ಇನ್ನೊಂದು ತೆಂಗಿದೆ ನಂದು, ಕಬ್ಬಿಣ ಪುಟ್ಟಿ ಉಲ್ಟಾ ಹಾಕ್ಬಿಟ್ರೆ ಸುದ್ದಿಗೆ ತೊಗೊಂಡು ಹೊಡೆದಂಗೆ ಇದೆ ನನ್ನ ಹೊಲ, ಫ್ಲಾಟ್ ಇಲ್ಲ. ಮತ್ತು ಈ ಭಾಗದಲ್ಲಿ ಹಂಗೆ ಕಿಷ್ಕಿಂದದ ಲಾಸ್ಟ್ ಸರಿಗಿವೆಲ್ಲ, ಮಾವು ಮಧ್ಯದಲ್ಲಿ ಮತ್ತು ಪೇರ್ಲೆ ಹಾಕೊಂಡೆ. ಪೇರ್ಲಕ್ಕೆ ನೀರು ಬೇಕು, ಮಾವಾಗಷ್ಟು ಬೇಡ. ಈಗ ಹಲಸು ಬಾಟಲ್ ಹಾಕೊಂಡಿದ್ದೀನಿ, ಸುತ್ತಲೂ ಬೇವು ಹಾಕಿದ್ದೀನಿ ಫಾರೆಸ್ಟಿಂದ, ಪಾಪ ಫ್ರೀ ಆಗಿ ಕೊಟ್ಟರು. ಮತ್ತು ಈಗೇನಂದ್ರೆ ಮತ್ತು ಗಿಡ ತಂದು ಗುಂಡಿ ತೋಡೋ ಬದಲು ನಾನೇ ಹಣ್ಣು ಬಿದ್ದಿರುತ್ತೆ ಅದನ್ನ ಆರಿಸ್ಕೊಂಬಂದು ಈ ಮಳೆಗಾಲದಲ್ಲಿ ಅಲ್ಲಲ್ಲಲ್ಲಲ್ಲಿ ಹಾಕಿ ಬಂದರೆ ಬಂತು, ಬಿಟ್ಟರೆ ಬಿಡ್ತು. ಒಂದು 10 ಹಾಕಿದ್ರೆ ಒಂದು 4 ಬರ್ತವೆ, ಸಾಕು ನನಗೆ. ಸಿಂಪಲ್. ಈ ಥರ ಜೊತೆಗೆ ನೀವು ಸುಮಾರು ಒಂದು 17 ರೀತಿ ತರಕಾರಿಗಳು. ಹೌದು ಹೌದು ಹೌದು. ಇಷ್ಟೊಂದು ಪ್ರಮಾಣದಲ್ಲಿ ಬೆಳೆಯೋ ಉದ್ದೇಶವೇನು? ಹೌದು, ಮಾರುಕಟ್ಟೆಯ ಗಮನದಲ್ಲಿ ಇಟ್ಕೊಂಡು ಮಾಡ್ತಿದ್ರು. ಹೇಗೆ? ಖಂಡಿತ. ಮೊದಲು ಶುರುವಿನಲ್ಲಿ ವಾಣಿಜ್ಯ ಬೆಳೆ ಮಾಡ್ತಿದ್ದೆ, ಆಮೇಲೆ ನನ್ನ ಹೊಲ ಹಾರ್ಟಿಕಲ್ಚರ್ ಇರಲಿ ಅಂತ ಹೇಳಿ ನನ್ನ 42 acres ಸುತ್ತಮುತ್ತಲವ್ರದ್ದು ಅಣ್ಣ ತಮ್ಮಂದಿರಲ್ಲಿ ಸೇರಿಸ್ಕೊಂಡು ಗುತ್ತಿಗೆ ತೊಗೊಂಡು ನಾನೇ, ಇನ್ನೊಬ್ರಿಗೆ ಕೊಡ್ತೀನಿ, ನನಗೆ ಕೊಡ್ರಿ, ನಾನೇ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿ 100 acres ಮಾಡ್ತಾ ಇದ್ದೀನಿ. ಶತ್ರುಗಳು ಕಟಾನು ಕಮ್ಮಿ ಆಯಿತು, ಮಧ್ಯದಲ್ಲಿ ನನ್ನ ಹೊಲ ಇರೋದ್ರಿಂದ ಹಾರ್ಟಿಕಲ್ಚರ್ ಕ್ರಾಪ್ ಬರೋದು ಲೇಟ್ ಇನ್ನು. ಆಮೇಲೆ ವಾಣಿಜ್ಯ ಬೆಳೆಗಳು ಅದು ಖರ್ಚು ಜಾಸ್ತಿ, ಅದಕ್ಕೆ 4.5 ತನಕ ಕಾಯಬೇಕು, ಅಷ್ಟರಲ್ಲಿ ಸಾಲಗಳನ್ನು ಮಾಡಬೇಕು ಆಗ್ತವೆ, ಮತ್ತು ಅದು ಬಡ್ಡಿಗೆ ಹೋಗುತ್ತೆ, ಹಾಗೆಲ್ಲ ಲೆಕ್ಕ ಹಾಕೊಂಡ್ರೆ ಬರೀ ಇಷ್ಟೇನ ಅನಿಸುತ್ತೆ. ತರಕಾರಿ ಬೆಳೆ ಲೇಬೋರಿಯಸ್ ವರ್ಕ್, ಇದು ಅದೇ ದುಡ್ಡು ಬರುತ್ತೆ. ಇದು ನಂಗೆ ಹೆಂಗೆ ಗೊತ್ತಾಯ್ತು ಅಂದ್ರೆ ಮಣ್ಣಿನೊಂದಿಗೆ ಮಾತುಕತೆ, ನಮ್ಮ ಒಂದಷ್ಟು ಜನ ಕನಸಿನ ಕೂಸು ಡಾಕ್ಟರ್ ಬದ್ರಿ ಪ್ರಸಾದ್ ಅವರು, ಪ್ರಮುಖವಾಗಿ ಆನಂದ್ ತೀರ್ಥ ಪ್ಯಾಟಿಯವರು, ನನ್ನ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಕ್ಬಿಡ್ತು. ಹೇಗೆಂದ್ರೆ ಈಗ ಒಂದು ಇಲಾಖೆಗೆ ನಂದು ಏನೊಂದು ಸಮಸ್ಯೆ ಇದೆಯಪ್ಪ, ಹಾರ್ಟಿಕಲ್ಚರಲ್ಲಿ ಇರ್ತಕ್ಕಂಥ ಯಾರೋ ಒಬ್ಬರು ವಿಜ್ಞಾನಿಗಳನ್ನು ನಾನು ಕಾಯಬೇಕು, ಆಫೀಸ್ ಅವರ್ಸಲ್ಲಿ ಹೋಗಬೇಕಾಗತ್ತೆ, ಸಾಯಬ್ರು ಮೀಟಿಂಗಲ್ಲಿ ಇರ್ತಾರೆ, ಅವ್ರದ್ದು ಯಾವುದೋ ವರ್ಗಗಳಿರುತ್ತೆ, ಫೀಲ್ಡ್ ಮೇಲೆ ಇರ್ತಾರೆ. ನನಗೆ ಒಂದು ಸಮಸ್ಯೆ ಇಟ್ಕೊಂಡು ಅವ್ರ ಹತ್ರ ಹೋಗಿ ಚರ್ಚೆ ಮಾಡಿ ಸಂವಾದದಲ್ಲಿ ತೊಡ್ಕೊಂಡು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಇಲ್ಲಿಂದ 34 kilometers ಹೋಗಬೇಕು. ಹಾಗಾಗಿ ಕಷ್ಟ ಆಗುತ್ತೆ ವಾಸ್ತವಿಕವಾಗಿ. ಅಲ್ಲಿ ಮಣ್ಣಿನೊಂದಿಗೆ ಮಾತುಕತೆಯಲ್ಲಿ ಏನಾಗುತ್ತೆ, ಅಲ್ಲಿ ವಿಜ್ಞಾನಿಗಳು ಬಂದಿರ್ತಾರೆ, ಆಮೇಲೆ ಅಪ್ರತಿಮ ರೈತರು ಹಿರಿಯರು ಬಂದಿರ್ತಾರೆ, ಏನೂ ಗೊತ್ತಿಲ್ಲದೆ ನನ್ನಂಥವ್ರು ಬಂದಿರ್ತಾರೆ. ಹಾಗಾಗಿ ನಮಗೆ ಒಂದೇ ವೇದಿಕೆಯಲ್ಲಿ ನಮ್ಮೆಲ್ಲ ಸಮಸ್ಯೆಗೆ ಪರಿಹಾರ ಸಿಕ್ಬಿಡುತ್ತೆ. ಆಮೇಲೆ ಫ್ರೆಂಡ್ಶಿಪ್ ಆಗುತ್ತೆ, ಅಲ್ಲಿ ಟೊಮೆಟೊ ಬೆಳೆಯೋರೆಲ್ಲ ಒಂದು ಸಣ್ಣ ಗುಂಪು ಮಾಡ್ಕೊಳ್ತೀವಿ, ಹಂಗೆ ಮಾಡಿ ಈಗ ನಾವು ಒಂದು 7-8 ಜನ ಸೇರಿ ಒಂದೇ ದಿನದಲ್ಲಿ ಒಂದು ವಾರದಲ್ಲಿ ಹೆಚ್ಚು ಕಮ್ಮಿಯಲ್ಲಿ ಟೊಮೆಟೊ ಹಾಕಿದ್ವಿ ಒಂದೇ ಕಡೆಯಿಂದ. ಹಿಲ್ಟಮ್ ಟೊಮೆಟೊ ತೊಗೊಂಬಂದ್ವಿ ಹಾಸನದಿಂದ, ನಿಮ್ಮ ಇಳುವರಿ ಹೆಂಗಿದೆ, ನಿಮ್ಮಲ್ಲಿ ಒಂದು ಸ್ವಲ್ಪ ಸ್ಪ್ರೇಯಿಂಗ್ ಉಳಿತಾ, ನಮಗೆ ಕೊಡಿ, ನಮ್ಮಲ್ಲಿ ಉಳಿತಾ, ನಿಮಗೆ ಕೊಡಿ ಅಂತ ಹೇಳಿಕೊಂಡು, ಹಾಗಾಗಿ ನಮಗೆ ಸಪೋರ್ಟ್ ಜಾಸ್ತಿ ಸಿಗುತ್ತೆ. ಅದಾದ್ಮೇಲೆ ಮಣ್ಣಿನೊಂದಿಗೆ ಮಾತುಕತೆ ಬರೀ ಮಾತಾಡೋದ, ಬರೀ ಸಮಸ್ಯೆಗಳ ಪರಿಹಾರ, ಮುಂದೇನು ನೆಕ್ಸ್ಟ್ ಪ್ರಾಬ್ಲಮ್ ಇರೋದೇ ಮಾರುಕಟ್ಟೆ ನಮಗೆ. ಈಗ ನಮಗೆ ಬೀಜ ಎಲ್ಲ ಕಡೆ ಸಿಗುತ್ತೆ, ಯಾವ ಕಂಪ್ನಿದು ಬೇಕು ನಿಮಗೆ ಸಿಕ್ಬಿಡುತ್ತೆ, ಬೀಜ ಗೊಬ್ಬರ ಎಲ್ಲ ಥರದ್ದು ಸಿಗುತ್ತೆ. ಆಮೇಲೆ ಕೀಟನಾಶಕಗಳು, ಹಳ್ಳಿ ಹಳ್ಳಿಲಿ ಒಂದು ಅಂಗಡಿ ಇದೆ ಕೀಟನಾಶಕಗಳ ಅಂಗಡಿ, ಅಷ್ಟು 1,000-2,000 ಕೊಟ್ಟರೆ ಒಂದು ಸಣ್ಣ ಬಾಟ್ಲಿ ಕೊಡ್ತಾರೆ, ಅದು ಮಹಾನ್ ವಿಷಯ ಇರುತ್ತೆ, ಅದರಲ್ಲಿ ಕೆಳಗಡೆ ಬರೆದಿರ್ತಾರೆ ಅದು ಡೇಂಜರಸ್ ಅಂತ ಹೇಳಿ, ಇಷ್ಟೇ ಮೇಲೆ ಅಂತ ಎಲ್ಲ ಹೇಳ್ಕೊಟ್ಟಿರ್ತಾರೆ, ಆಗೋಗುತ್ತೆ ಅದು. ಸೊ ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ. ಒಂದು 500 rupees ಜಾಸ್ತಿ ಕೊಟ್ಟರೆ ಟಾಟಾ ಎಸ್ಎನ್ ಫಸ್ಟ್ ಬಂದು ನಿಮ್ಮ ಹೊಲಕ್ಕೆ ಇಳಿಸ್ತಾನೆ, ಒಂದು 500 rupees ಮ್ಯಾಟರ್. ಇಷ್ಟೆಲ್ಲ ಆಗುತ್ತೆ. ಆಮೇಲೆ ಏನಾಗುತ್ತಲ್ಲ, ರಾಶಿ ಆದಮೇಲೆ ಯಾವಾಗ ಫುಲ್ ಬೆಳೆದು ಬಿಡ್ತೀವಲ್ಲ ಅವಾಗ ರೈತ ಅಸಹಾಯಕ, ನಮ್ಗೆ ಯಾರ್ಯಾರು ಹೆಲ್ಪ್ ಮಾಡಲ್ಲ. ಯಾರಾದರೂ ಬಂದು ಹೆಲ್ಪ್ ಮಾಡ್ತಾರೆ ಅಂದ್ರೆ ನಮಗೆ ಆತಂಕ, ಪಕ್ಕದಲ್ಲಿ ಏನೋ ಹಳ್ಳ ದೊಡ್ಡಿದ್ದ ನೀನು ನಮ್ಗೆ ಒಳ್ಳೆ ಮಾಲನ್ನ ಅವ್ನು ಯಾವುದೋ ರೇಟಿಗೆ ಮಾರ್ಬಿಡ್ತಾನೆ ಅನ್ನೋದು, ಅವಾಗ ಅಸಹಾಯಕ ಆಗ್ತೀವಿ. ಈ ಸಮಸ್ಯೆ ನಾವು ಚರ್ಚೆ ಮಾಡಿ ಎಲ್ಲ ಸಿಗುತ್ತೆ. ಹೌದು, ರೈತರ ಮಾರ್ಕೊಳ್ಳಕ್ಕೆ ವ್ಯವಸ್ಥೆ ಇಲ್ಲ. ಖಂಡಿತ. ನಿಮ್ಮ ಜಿಲ್ಲೆಯಲ್ಲಿ ಅಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಅದಕ್ಕೊಂದು ದಾರಿಯನ್ನು ಕಂಡುಕೊಂಡಿದ್ದೀವಿ. ಹೌದು, ಅದರ ಬಗ್ಗೆ ಹೇಳಿ. ಅದು ಮಣ್ಣಿನೊಂದಿಗೆ ಮಾತುಕತೆಯಲ್ಲಿ ನಾವೆಲ್ಲ ರೈತರು ಸೇರಿದಾಗ ಸಮಸ್ಯೆಗಳ ಬಗ್ಗೆ, ನಿಮ್ದು ಏನೇನು ಸಮಸ್ಯೆ ಅಂತ ಇದ್ದಾಗ ಎಲ್ಲ ಆದಷ್ಟು ಎಲ್ಲ ಸಮಸ್ಯೆಗಳ ಜೊತೆ ಲಾಸ್ಟಲ್ಲಿ ಬಂದು ಆ ಸಮಸ್ಯೆಗೆ ಪರಿಹಾರ ಸಿಗದೆ ಇರೋದೇ ಮಾರುಕಟ್ಟೆ ಸಮಸ್ಯೆ. ಪ್ರತಿ ಮೀಟಿಂಗಲ್ಲಿ ಮಾರುಕಟ್ಟೆ ಅಂತ ಬಂದು ಎಲ್ಲ ಚರ್ಚೆ ಮಾಡಿ ಎದ್ದು ಅದಕ್ಕೇನು ಸೊಲ್ಯೂಷನ್ ಸಿಗ್ತಾ ಇರಲಿಲ್ಲ ನಮಗೆ. ಅಂದರೆ ನಮಗೆ ಸಮಾಧಾನ ಆಗುತ್ತೆ ಅವ್ರವ್ರ ಲೆಕ್ಕದಲ್ಲಿ ಅವ್ರವ್ರು ಹೇಳೋರು. ಅದಕ್ಕೊಂದು ನಾವು ನಂಬಬಹುದಾದಂತಹ ಅಥವಾ ಅದನ್ನು ಫಾಲೋ ಮಾಡಬೇಕಾದಂತಹ ಯಾವುದೇ ಒಂದು ಪರಿಹಾರಗಳು ಕಾಣ್ತಿರಲಿಲ್ಲ. ಈಗ ಸಮಸ್ಯೆ ಇದೆ ಅಂತ ಗೊತ್ತು, ಅದಕ್ಕೆ ಪರಿಹಾರ ಯಾರು ಕಂಡಿಡಿರಬೇಕು? ದೇವ್ರು ಹೆಲ್ಪ್ ಮಾಡಬೇಕಾ, ಸರ್ಕಾರ ಹೆಲ್ಪ್ ಮಾಡಬೇಕಾ, ನಮ್ಮ ಫ್ರೆಂಡ್ಸ್ ಬಂಧು ಬಳಗವ್ರು ಹೆಲ್ಪ್ ಮಾಡಬೇಕಾ, ಯಾರು ಹೆಲ್ಪ್ ಮಾಡಬೇಕು? ಸಮಸ್ಯೆ ನಮ್ಮದದು, ನಾವೇ ಪರಿಹಾರ ಕಂಡುಕೊಳ್ಳೋಣ ಅಂತ ಹೇಳಿ ನಾವು ಒಂದಷ್ಟು ಜನ ಸಮಾನ ಮನಸ್ಕರ ಸೇರಿ ಕೊಪ್ಪಳ ರೈತ ಮಾರುಕಟ್ಟೆ ಅಂತ ಹೇಳಿ ಶುರು ಮಾಡಿದ್ವಿ. ಸ್ಟಾರ್ಟಿಂಗ್ ಒಂದು 20 ಸೇರಿ ಶುರು ಮಾಡಿದ್ವಿ. ಕೃಷಿಕ ಸಮಾಜದವರು ಅವರು ನಮ್ಮ ಮಣ್ಣಿನಿಂದ ಮಾತುಕತೆಗೆ ಬರ್ತಾರೆ, ಎಲ್ಲರೂ ಬರ್ತಾರೆ ಮಣ್ಣಿನಿಂದ ಮಾತುಕತೆಯಲ್ಲಿ. ಅವರಿಲ್ಲ ನಾವು ನಿಮ್ಗೆ ಈ ಥರ ಸಹಾಯ ಮಾಡ್ತೀವಿ ಅಂತ 1,00,000 rupees ಕೊಟ್ಟು ಒಂದು 20 tents ಕೊಟ್ಟರು. ಈ ಟೆಂಟ್ ಅನ್ನೋ ಒಂಥರ ಕಾರ್ಪೊರೇಟ್ ಲುಕ್ಕು, ರೋಡಲ್ಲಿ ಒಂಥರ ಕ್ಯಾನಪಿ ಹಾಕೊಂಡ್ಬಿಟ್ಟು ಒಂಥರ ಪ್ರಚಾರಕ್ಕೆ ಇಂಟ್ರೆಸ್ಟ್ ಅಟ್ರಾಕ್ಟಿವ್ ಆಗಿ ಮಾಡ್ತಾರಲ್ಲ ಮಾಲೆ ಎದುರುಗಡೆ, ಹಾಗೆಲ್ಲ ಆ ಥರ ನಾವು ಬೆಂಗಳೂರಲ್ಲಿ ನಾನೇ ಹೋದೆ ಒಂದು ಕಡೆ ಪ್ರಿಂಟ್ ಹಾಕ್ಸ್ಕೊಂಬಂದ್ಬಿಟ್ಟೆ ಕೊಪ್ಪಳ ರೈತ ಮಾರುಕಟ್ಟೆ ಅಂತ ಹೇಳಿ, ಮೇಲ್ಗಡೆ ದಾನಿಗಳದು ಒಂಥರ ಕಾರ್ಪೊರೇಟ್ ಲುಕ್ ಕೊಟ್ವಿ. ರೈತರು ವಾರಸಂತೆಯಲ್ಲಿ ನೆಲದ ಮೇಲೆ ಟಾರ್ಪಲ್ ಹಾಕ್ಕೊಂಡು ಮಾರ್ತಾರೆ, ಹಂಗೂ ಭಾಳ ಹೆಮ್ಮೆಯನ್ನು ಮರಿದೀನಿ ನಾನು ಭಾಳ, ಅದು ಒಂದು ಸಪ್ರೇಟ್ ವಿಚಾರ. ಹಾಗಾಗಿ ಇಲ್ಲಿ ಹಿಂಗೆ ಕೊಟ್ಟಿರೋದು. ಮತ್ತು ತೋಟಗಾರಿಕೆ ಇಲಾಖೆಯವರು ತುಂಬ ಹೆಲ್ಪ್ ಮಾಡಿದ್ರು, ಸ್ಪೆಷಲಿ ಕೃಷ್ಣ ಉಕ್ಕುಂದವರು ನಮಗೆ ಆವರಣದ್ದು ಅವಕಾಶ ಕೊಟ್ಟರು, ಮತ್ತು ಟೇಬಲ್ ಕುರ್ಚಿಗಳು ವ್ಯವಸ್ಥೆ ಮಾಡಿಕೊಟ್ರು. ಸೊ ನಮ್ಗೆ ಟೇಬಲ್ ಆಯಿತು, ಮೇಲ್ಗಡೆ ಇದು ಕ್ಯಾನೋಪಿ ಆಯಿತು, ಮತ್ತಿನ್ನೇನು ನಮ್ಮ ಮಾಲು ತಂದಿಡೋದು ಮುಂದೆ ನಿಂತ್ಕೊಂಬಿಡೋದು ಗೊಂಬೆ ಥರ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ನೋಡಿದ ತಕ್ಷಣ ತೊಗೋಬೇಕು ಅಂತ. ಮತ್ತು ಇಲ್ಲಿ ಹೆಚ್ಚು ಸಾವಯವಕ್ಕೆ ಹೆಚ್ಚು ಒತ್ತಡ ಕೊಡ್ತೀವಿ ನಾವಿಲ್ಲಿ. ಹಾಗಾಗಿ ಮತ್ತು ಬೇರೆ ರೈತರು ನಮ್ಮ ರೈತರಲ್ವಾ, ಕನ್ವೆನ್ಷನ್ ಮೆಥಡಲ್ಲಿ ಮಾಡ್ತಿರೋರು, ಅಲ್ಲಿ ನಾವು ಓಪನ್ ಡಿಸ್ಪ್ಲೇ ಇರುತ್ತೆ, ಇದು ಸಾವಯವದಪ್ಪ, ಇದು ರೆಗ್ಯುಲರ್ ಪ್ರಾಕ್ಟೀಸಲ್ಲಿ ಬೆಳೆದಿರೋದು, ಇದು ಇಷ್ಟು ರೂಪಾಯಿ, ಇದು ಇಷ್ಟು ರೂಪಾಯಿ. ಸಾವಯವದು ನಮ್ದು ಒಂದು 50 rupees ಜಾಸ್ತಿ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಇದೆಲ್ಲ ತೊಗೊಳ್ಬೇಕು, ಇಲ್ಲಿದೆ ಇಲ್ಲ. ಗ್ರಾಹಕರಿಗೆ ಮುಕ್ತ ಆಯ್ಕೆ, ರೈತನಿಗೂ ಮುಕ್ತ ಅವಕಾಶ. ನೀವು ಸಾವಯವ ಬೆಳೆದ್ರೆ ಮಾತ್ರ ರೈತ ರೆಗ್ಯುಲರ್ ಪ್ರಾಕ್ಟೀಸ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ, ರೈತ ಅಲ್ವಾ. ಮತ್ತು ನಿಧಾನಕ್ಕೆ ಅವನು ಅಲ್ಲಿ ಜಾಸ್ತಿ ಬೆಲೆ ನೋಡಿ, ಇಲ್ಲಿ ಕಡಿಮೆ ಬೆಲೆ ಇರೋದು ನೋಡಿ, ಇಲ್ಲಿ ಇಳುವರಿ ನೋಡಿ ಬದಲಾವಣೆ ಆಗ್ತಾನೆ. ಮುಖ್ಯ ಉದ್ದೇಶ ನಾವು ವಿಷಮುಕ್ತ ಆಹಾರ ಕೊಡಬೇಕು ಅನ್ನೋದು ಮುಖ್ಯ ಉದ್ದೇಶ ಸರಿಯಲ್ಲಿ. ಮತ್ತು ನಮ್ಮದೇ ಆದಂಥ ಗ್ರಾಹಕರ ವ್ಯವಸ್ಥೆ ಇರಬೇಕು. ಬೇರೆ ದೇಶಗಳಲ್ಲಿ ಇದ್ರಿ ನೋಡಿ, ನಮ್ಮಲ್ಲಿ ಅನೇಕರು ಹೋಗಿ ಬಂದಿದ್ದಾರೆ ರೈತರು. ಸೊ ಅಲ್ಲಿ ನೋಡಿದ್ರೆ ಅಲ್ಲೆಲ್ಲ ಇಂಡಿಪೆಂಡೆಂಟ್ ಆಗಿದ್ದಾರೆ ರೈತರು, ಅಂಥ ಕಷ್ಟ ಇಲ್ಲ ಅಲ್ಲಿ. ನಮ್ಗೆ ಯಾಕಪ್ಪ ಇಷ್ಟೊಂದು? ಇಲ್ಲಿ ವ್ಯವಸ್ಥೆ ಹೆಂಗಿದೆ, ವ್ಯವಸ್ಥೆಯ ಸಮಸ್ಯೆ ನಮಗೆ ಗೊತ್ತಿದ ಮೇಲೆ ಪರಿಹಾರ ನಾವೇ ಕಂಡು ಹಿಡ್ಕೋಬೇಕು. ಕೊಪ್ಪಳ ರೈತ ಮಾರುಕಟ್ಟೆ ಪ್ರತಿ ಗುರುವಾರ ಕೊಪ್ಪಳದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ನಡೆಯುತ್ತೆ. ನಾವು ಏನೇನು ಉತ್ಪನ್ನಗಳು ಬೆಳೆದಿದ್ದೀವಿ ಅದನ್ನು ತಂದಲ್ಲಿ ಮಾರ್ತೀವಿ. ಇಲ್ಲಿ ಇನ್ನೊಂದು ಸಮಸ್ಯೆ, ನಾನು ಲಾರ್ಜ್ ಸ್ಕೇಲಲ್ಲಿ ಬೆಳೆದ್ಬಿಟ್ಟೆ ಶೇಂಗಾ ಒಂದು 100 ಚೀಲ, 100 ಚೀಲನಲ್ಲಿ ತೊಗೊಂಡೋದ್ರೆ ಅಲ್ಲಿ ಸೇಲ್ ಆಗಲ್ಲ. ಅದಕ್ಕೆ ಇಲ್ಲೇನಿದೆ ಒಂದು ಚಾನಲ್, ಒಂದು ಸ್ಮಾಲ್ ಕ್ವಾಂಟಿಟಿ ಕೊಪ್ಪಳ ರೈತ ಮಾರುಕಟ್ಟೆಲಿ ಫಸ್ಟ್ ನೀವು ಮಾರಿ. ಮಿಕ್ಕಿದ್ದೇನಿದೆ ಇಲ್ಲಿ ತನಕ ಹೆಂಗೆ ಪ್ರಾಕ್ಟೀಸ್ ಇದೆ ನೀವು ಹಂಗೇ ಕಂಟಿನ್ಯೂ ಮಾಡಿ, ಹಂಗೆ ಕಳಿಸಿ. ಇಲ್ಲೇನಾಗುತ್ತೆ, ನನ್ನ ಉದಾಹರಣೆ ಕೊಡಬೇಕು ಅಂದರೆ ಒಂದು ಕ್ರೇಟ್ ಟೊಮ್ಯಾಟೊ ಇವತ್ತು ನಾನು ಕೊಟ್ಟು ಬಂದೆ ಕುಷ್ಕಿಲಿ, 200 ರೂಪಾಯಿಗೆ ಹೋಯಿತು. ಅಂದರೆ ಒಂದು 13-14 ಕೆಜಿ ಇರುತ್ತೆ ಒಂದು ಕ್ರೇಟಲ್ಲಿ. ನಾನು ಅಲ್ಲಿ 1 ಕೆಜಿ ಟೊಮ್ಯಾಟೊನ 35-40 ರೂಪಾಯಿಗೆ ಮಾರ್ತೀನಿ. ಅದ್ರದ್ದು ಆಕಾರ ಗ್ರೇಡಿಂಗ್ ಮಾಡಿರ್ತೀವಿ, ABC ಗ್ರೇಡ್. 10 ರೂಪಾಯಿಗೂ ಮಾರ್ತೀನಿ, 40 ರೂಪಾಯಿಗೂ ಮಾರ್ತೀನಿ, ಆಯ್ಕೆ ಮುಕ್ತ. ಸೊ ಇಲ್ಲಿ ಗ್ರೇಡಿಂಗ್ ಮಾಡಬೇಕು ಅದರಲ್ಲಿರುತ್ತೆ. ಹಿಂಗೆ ಮಾಡೋದ್ರಿಂದ ನನಗೆ 1-to-3 ದುಡ್ಡು ಬರುತ್ತೆ. ಬಟ್ ಇಲ್ಲೇನೋ ನಾನೇ ಬೆಳಿಬೇಕು, ನಾನೇ ಪ್ಯಾಕ್ ಮಾಡಬೇಕು, ನಾನೇ ಟ್ರಾನ್ಸ್ಪೋರ್ಟ್ ಮಾಡಬೇಕು, ನಾನೇ ನಿಂತು ಮಾರಬೇಕು. ಇದು 4 ಕೆಲಸಗಳನ್ನು ನಾನೇ ಮಾಡಬೇಕು, ಕೆಲಸ ತುಂಬ ಆಗುತ್ತೆ. ಈ ಕೆಲಸಗಳನ್ನು ಬೇರೆಯವ್ರು ಕೊಟ್ಟರೆ ಅವ್ರದ್ದು ಶ್ರಮ ಇರುತ್ತೆ, ಹಂಗಾಗಿ ಆ ಶ್ರಮಕ್ಕೆ ಅವ್ರ ಬೆಲೆ ತೊಗೊಳ್ತಾರೆ. ಈಗ ರೈತನಾದವನು ಸ್ವಲ್ಪ ಮಲ್ಟಿಪಲ್ ಟಾಸ್ಕ್, ರೈತನಿಗೆ ಬಹಳ ಕೆಲಸ ಇರುತ್ತೆ, 24 ತಾಸು ಸಾಲೋದಿಲ್ಲ ರೈತನಿಗೆ. ಇದನ್ನು ಎಕ್ಸ್ಟ್ರಾ ಮಾಡಿದ್ರೆ ಖಂಡಿತ ಲಾಭ ಆಗುತ್ತೆ. ಇಲ್ಲಿ ಕೆಲಸ ಜಾಸ್ತಿ, ಇಲ್ಲಿ ಕೆಲಸ ಅಂದರೆ ಒತ್ತಡ ಅನ್ಕೋಬಾರ್ದು, ಟೆನ್ಷನ್ ಅನ್ಕೋ, ಸ್ಟ್ರೆಸ್ ಅನ್ಕೋಬಾರ್ದು. ಇದನ್ನು ನಾವು ಜೀವನ ವಿಧಾನ ಅಂತ ಹೇಳ್ಬಿಟ್ಟು ಆನಂದವಾಗಿ ನಾವು ಇದನ್ನು ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಗೆ ಯಾವುದು ಹಚ್ಚಿ ಚೇಂಜ್ ಆಫ್ ವರ್ಕ್ ಈಸ್ ರೆಸ್ಟ್ ಅನ್ಕೊಂಡು ಮಾಡಿಬಿಟ್ರೆ ಆಗುತ್ತೆ. ಒಳ್ಳೆಯದು ಶ್ರೀಪಾದ ರಾಜ್ ಮುರುಡಿ ಅವರೇ, ತುಂಬ ಖುಷಿ ಕೊಡ್ತು ನಿಮ್ಮ ಸಂದರ್ಶನ. ಒಬ್ಬ ರೈತ ಶ್ರಮ, ತಾಳ್ಮೆ ಮತ್ತು ಮಾರುಕಟ್ಟೆಯ ಒಂದು ಕೌಶಲ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಟ್ಟು ತನ್ನ ಕೃಷಿಯಲ್ಲಿ ತಾನು ತೊಡಗಿಕೊಂಡ ಅಂದರೆ ಒಂದು ಇದರಲ್ಲಿ ಯಾವುದೇ ರೀತಿಯ ನಷ್ಟವಿಲ್ಲದೆ ಹೊರೆ ಆಗುವುದು ಆರಂಭದಲ್ಲಿ ಸಹಜ, ಅದು ಆರ್ಥಿಕ ಹೊರೆ ಆಗುವುದು ಆರಂಭದಲ್ಲಿ ಸಹಜ. ನಿರಂತರವಾಗಿ ಈ ರೀತಿ ಪದ್ಧತಿಗಳನ್ನು ಅಳವಡಿಸ್ಕೊಂಡ ಅಂದರೆ ಖಂಡಿತವಾಗ್ಲೂ ಸಹಿತ ಒಂದು ಆರ್ಥಿಕ ಸುಸ್ಥಿರತೆಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ನಿಮ್ಮ ಅನುಭವದ ಮಾತುಗಳು ನಮ್ಮ ರೈತರಿಗೆಲ್ಲರಿಗೂ ಹಂಚಿಕೊಂಡ್ರಿ. ನಮ್ಮ ಹೊಸಪೇಟೆ ಆಕಾಶವಾಣಿ ಕೇಂದ್ರದ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಇದುವರೆಗೂ ತೊಡಕೊಂಡು ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರಗಳು ಸರ್. ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಶ್ರೀಪಾದರಾಜ ಮುರುಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಈಗ ಕೃಷಿ ಗೀತೆ. ಬಂದ ಬಂದನೇ ಗಿಲ ಯೋಗಿ, ಬಂದ ಬಂದನೇ ಗಿಲ ಯೋಗಿ, ಬಂದ ಬಂದನೇ ಗಿಲ ಯೋಗಿ, ಬಂದ ಬಂದನೇ ಗಿಲ ಯೋಗಿ, ಬಂದ ಬಂದನೇ ಗಿಲ ಯೋಗಿ, ಬಂದ ಬಂದನೇ ಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಬಂದ ಬಂದ ನೇಗಿಲ ಯೋಗಿ, ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ, ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ.